ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಹಂದಿ ಸಾಕಾಣಿಕೆಯ ಕುರಿತು ಹಳಿಯಾಳದ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಖಾಲಿದ್ ಅಲಿ ನದಾಫ್ ಹಾಗೂ ರೈತರಾದ ಕೃಷ್ಣ ವಿಠೋಭಾ ಮೆಂಡಲೀಕರ್ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆ ನಮ್ಮ ಜೊತೆಯಲ್ಲಿ ತಜ್ಞರಾದಂತಹ ಡಾಕ್ಟರ್ ಖಾಲಿದ್ ಅಲಿ ನದಾಫ್ ಅವರಿದ್ದಾರೆ. ಇವರು ಹಳಿಯಾಳದಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಒಬ್ಬ ರೈತ ಕೃಷ್ಣ ವಿಠೋಬಾ ಮೆಂಡ್ಲಿಕರ್ ಅವರಿದ್ದಾರೆ. ಇವರು ಹಂದಿ ಸಾಕಾಣಿಕೆ ಮಾಡುವಂಥ ರೈತರು. ಈ ಹಂದಿ ಸಾಕಾಣಿಕೆ ಇವತ್ತು ಹೆಚ್ಚು ರೈತರು ಮುಂದುವರ್ತಾ ಇದ್ದಾರೆ, ಯಾಕಂದರೆ ಅದು ಅತ್ಯಂತ ಲಾಭದಾಯಕ ಹಂದಿ ಸಾಕಾಣಿಕೆ ಅನ್ನುವಂಥ ನಿಟ್ಟಿನೊಳಗೆ. ಹಾಗಾಗಿ ಇಲಾಖೆ ರೈತರಿಗೇನು ಸಹಾಯ ಮಾಡಿದೆ ಮತ್ತು ರೈತರು ಆ ಸೌಲಭ್ಯವನ್ನು ಹೇಗೆ ಬಳಸ್ಕೊಂತಿದ್ದಾರೆ ಅನ್ನೋ ನಿಟ್ಟಿನೊಳಗೆ ಇಬ್ಬರನ್ನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ನದಾಬ್ ಸರ್. ನಮಸ್ತೆ. ಈಗ ತಮ್ಮ ಇಲಾಖೆ ಮೂಲಕ ಒಂದು ಸ್ಕೀಮ್ ಅಡಿಯಲ್ಲಿ ಈ ಕೃಷ್ಣ ಅವರಿಗೆ ನೀವು ಹಂದಿ ಸಾಕಾಣಿಕೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟು ಮತ್ತೆ ಸೌಲಭ್ಯವನ್ನು ಕೂಡ ಕೊಟ್ಟಿದ್ದೀರಿ. ಏನದು ಸೌಲಭ್ಯ, ಎಂತೆಂಥ ರೈತರಿಗೆ ಕೊಡಬಹುದು ಅದನ್ನು ಸ್ವಲ್ಪ ಸರ್? ಮೊದಲನೇದಾಗಿ ಈ ಹಂದಿ ಸಾಕಾಣಿಕೆ ನೀವು ಆ ಕಡೆ ಮಡಿಕೇರಿ ಬೆಂಗಳೂರು ಆ ಸೈಡ್ ಹೋದರೆ ಅತಿ ಹೆಚ್ಚು ಆದಾಯ ಕೊಡುವಂಥ ಒಂದು ಉಪಕಸಬು ರೈತರು ಮಾಡ್ತಾರೆ ಅಥವಾ ಕೂಲಿ ಕಾರ್ಮಿಕರು ಇದನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಮ್ಮ ಭಾಗದ ಹಳಿಯಾಳ ತಾಲೂಕಿನಲ್ಲಿ ನಾನು ವಿಚಾರ ಮಾಡಿದಾಗ ಈ ಹಂದಿ ಸಾಕಾಣಿಕೆ ಮಾಡಬೇಕಾದಂಥ ಒಂದು ಪೂರಕ ವಾತಾವರಣ ಭಾಳ ಚೆನ್ನಾಗಿದೆ. ಅದರ ಜೊತೆ ಇಲ್ಲಿ ಈಗ ಸ್ವಲ್ಪ ಜನ ಅದನ್ನ ಜಾತಿ ಒಂದು ಭೇದ ಮುಸ್ಲಿಮರು ಅಂದರೆ ಅದನ್ನು ಸಾಕಾಣೆ ಮಾಡಲ್ಲ. ಅದೇ ಥರ ಬೇರೆ ಜನನು ಈ ಎಸ್ಪೆಷಲಿ ಸಿದ್ಧಿ ಜನ ಇದ್ದಾರೆ, ಜನರಲ್ ಮರಾಠ ಇದ್ದಾರೆ. ಸೊ ಅವರು ಈ ಒಂದು ಮಾಡಿದರೆ ಇದರಲ್ಲಿ ಅತಿ ಹೆಚ್ಚು ಲಾಭ ಇದೆ ಮತ್ತು ಅದಕ್ಕೆ ಬೇಕಾದಂಥ ಆಹಾರ ನಮ್ಮ ಭಾಗದಲ್ಲಿ ಈ ಒಂದು ಟೂರಿಸ್ಟ್ ಪ್ಲೇಸ್ ಅನ್ನೋದು ದಾಂಡೇಲಿ ಭಾಗದಲ್ಲಿ ಭಾಳಷ್ಟು ರೆಸಾರ್ಟ್ಗಳಾಗಿದೆ. ಸೊ ಅದರದ್ದು ವೇಸ್ಟನ್ನು ಸುಮ್ಮನೆ ವೇಸ್ಟನ್ನು ಒಂದು ಗಂಡು ಒಂದು ಮರಿಗಳನ್ನ ಕೊಡುವಂತಹ ಒಂದು ಯೋಜನೆ ಬಂದಿದೆ ಸರ್, ಹಂದಿ ಸಾಕಾಣಿಕೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ. ಸೊ ಹಾಗಾಗಿ ನಾವು ಅಂತದ್ರಲ್ಲಿ ಪಶುಭಾಗ್ಯ ಯೋಜನೆ ಹೇಗೆ ಇದು ಪಶುಭಾಗ್ಯದಲ್ಲ ಇವೆಲ್ಲ ಬರ್ತಾವ ಸರ್, ಬಟ್ ಈಗ ಅದು ಪಶುಭಾಗ್ಯವಲ್ಲ ಅಮೃತ ಯೋಜನೆ ಅಂತ ಮತ್ತೊಂದಾಗಿದೆ ಸರ್ ಈಗ. ಸೊ ಅದು ಬಂದಾಗ ನಾವು ಹೋದ ವರ್ಷ ಇವರಿಗೆ ಆಯ್ಕೆ ಮಾಡಿದ್ವಿ. ಇವು ಜನರಲ್ಲಿ ಮಾನ್ಯ ನಮ್ಮ ಸ್ಥಳೀಯ ಶಾಸಕರು ಅದಕ್ಕೆ ಅಧ್ಯಕ್ಷರಿರ್ತಾರೆ, ಅವರು ಆಯ್ಕೆ ಮಾಡಿ ಕೊಟ್ಟಂತ ಒಂದು ಲಿಸ್ಟಲ್ಲಿ ಇವರು ಆಯ್ಕೆ ಆಗಿದ್ರು ಸರ್. ಹಾಗಾಗಿ ಇವರು ನಾವು ಆಯ್ಕೆ ಆದ್ಮೇಲೆ ಅವ್ರಿಗೆ ನಾವು ಕೊಟ್ಟಿದೀವಿ ಹಂದಿ ಮರಿಗಳನ್ನು ಕೊಟ್ವಿ. ಅವರು ಭಾಳ ಉತ್ತಮ ರೀತಿಯಲ್ಲಿ ಸಾಕಣೆ ಮಾಡ್ತಾರೆ ಸರ್. ಆಲ್ರೆಡಿ ಈಗ ನಾವು ನೋಡಿದ್ವಿ ಅವ್ರ ಕಡೆ ಈಗ 8 ಆಗಿದೆ ಮತ್ತು ಅಲ್ಲಿ ತಾಂಡೇಲಿ ಸುತ್ತಮುತ್ತಲು ಇವರು ಊರು ಬಡ ಕಾನ್ಸಿಡರ್ ಅಂತಿದೆ, ಒಬ್ಬ ಮರಾಠ ಜನಾಂಗದಾರಾಗಿ ಇದನ್ನು ಒಳ್ಳೆಯ ರೀತಿಯಲ್ಲಿ ಅವನು ಬೇರೆ ಬೇರೆ ಈ ಲಾಕ್ಡೌನ್ ಬಂದ ಮೇಲೆ ಬೇರೆ ಬೇರೆ ಎಲ್ಲೆಲ್ಲೂ ಕೆಲಸಕ್ಕಿದ್ದರು, ಅವರು ಗೋವಾದಲ್ಲೆಲ್ಲ ಕೆಲಸಕ್ಕಿದ್ದರು. ಹಾಗಾಗಿ ಇಲ್ಲಿ ಬಂದಮೇಲೆ ಯಾವುದು ಕೆಲಸ ಇಲ್ಲ, ಅದ್ರ ಬಗ್ಗೆ ಅವನಿಗೆ ಅರಿವಿದೆ ಅವನಿಗೆಲ್ಲ ಗೊತ್ತಾದ್ಮೇಲೆ ಅರ್ಜಿ ಹಾಕಿದ್ದ, ಅದರಂತೆ ಅವನು ಸೆಲೆಕ್ಷನ್ ಆದ್ಮೇಲೆ ನಾವು ಅವ್ರು ಕೊಟ್ಟಿದ್ವಿ ಸರ್. ಈಗ ಭಾಳ ಖುಷಿ ಇದ್ದಾನೆ, ಬಟ್ ಅಲ್ಲಿ ದಾಂಡೇಲಿ ಸುತ್ತ ರೆಸಾರ್ಟ್ ಇರೋದ್ರಿಂದ ಅದನ್ನೇ ಅವನು ಆಹಾರವನ್ನಾಗಿ ಬಳಸ್ತಾ ಇದ್ದಾನೆ. ಹಾಗೆ ಒಳ್ಳೆ ರೀತಿ ಅಂದ್ರೆ ಅದಕ್ಕೆ ಅಭಿವೃದ್ಧಿ ಆಗ್ತಾನೋ ನಿಟ್ಟಿನಲ್ಲಿ ನಾವು ಇತ್ತಿತ್ತಲೆ ನಮ್ಮ ಹಳ್ಳಿಯ ಭಾಗದಲ್ಲಿ ಕುರಿ ಸಾಕಾಣಿಕೆ ಹೈನುಗಾರಿಕೆ ಪೌಲ್ಟ್ರಿ ಭಾಳ ಉತ್ತಮ ರೀತಿಯಲ್ಲಿ ಆಗ್ತದೆ. ಒಂದು ಪೂರಕ ವಾತಾವರಣ ಮತ್ತು ಬೇಕಾದಂತ ಆಹಾರ ಇಲ್ಲಿ ಸಾಕಷ್ಟು ಸಿಗ್ತಾ ಇರೋದ್ರಿಂದ ನಾವು ಹಂದಿ ಸಾಕಾಣಿಕೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಜನರಲ್ ಇರ್ಬೋದು ಮತ್ತೆ ನಮ್ಮ ಸಿದ್ಧಿ ಭಾಗದ ಜನ ಕೂಡ ಬಹಳಷ್ಟು ನಾವು ಕೊಟ್ಟಿದೀವಿ. ಅದಕ್ಕೆ ತಕ್ಕಂತೆ ನಮ್ಮ ಹಳಿಯಾಳದಲ್ಲಿ ಅದಕ್ಕೆ ಬೇಕಾದಂತ ತರಬೇತಿ ಕೂಡ ನಾವು ಈ ಕೆನರಾ ಬ್ಯಾಂಕ್ ಆರ್ಸೆಟ್ಟಿ ಹಳಿಯಾಳವರತಿಯಿಂದ ಸುಮಾರು ಹಂದಿ ಸಾಕಾಣಿ ಕೂಡ ಒಂದು 4-5 ಬ್ಯಾಚ್ ತರಬೇತಿ ಕೂಡ ಮಾಡಿದ್ವಿ ಸರ್. ಇಲ್ಲಿ ಬೇಕಾದಂತ ಎಲ್ಲ ವಾತಾವರಣ ಬಹಳ ಚೆನ್ನಾಗಿದೆ ಅಂದ್ರಲ್ಲ, ಏನ್ ಹಂಗಂದ್ರೆ ಅಂದ್ರೆ ನೈಸರ್ಗಿಕವಾಗಿರುವಂತ ವಾತಾವರಣ ಹೇಗೆ? ಎರಡು ನೈಸರ್ಗಿಕ ಆಯ್ತು ಮತ್ತೆ ಎರಡು ಇಲ್ಲಿ ಜನದ್ದು ಒಂದಿದ್ದಂಗೆ ಸರ. ನೀವು ಘಟ್ಟದ ಕೆಳಗೆ ಹೋದ್ರೆ ಅದಕ್ಕೆ ಬೇಕಾದಂತ ಒಂದು ಈಗ ನಾವು ಹೈನುಗಾರಿಕೆ ತಗೊಂಡ್ರೆ ಸರ್, ಹೈನುಗಾರಿಕೆ ತಗೊಂಡ್ರೆ ಅದಕ್ಕೆ ಬೇಕಾದಂತ ಮೇವು ಬೆಳೀಲಿಕ್ಕೆ ಒಳ್ಳೆಯ ಒಂದು ಲ್ಯಾಂಡ್ನು ನಮ್ಮ ಕಡೆ ಇದೆ, ನೀರಿನ ವ್ಯವಸ್ಥೆ ಇದೆ. ಸೊ ಆ ಥರ ಈಗ ನಾವು ಹಂದಿ ಸಾಕಾಣಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ಸ್ವಲ್ಪ ಅದಕ್ಕೆ ಬೇಕಾದಂಥ ಆಹಾರ ಸರ್. ಸೊ ಹಾಗೆ ನಾನು ವಿಚಾರ ಮಾಡಿದಾಗ ದಾಂಡೇಲಿ ಸುತ್ತಮುತ್ತ ಸಾಕಷ್ಟು ಜನ ಇದ್ರ ಒಂದು ಉದ್ಯೋಗ ಮಾಡಬಹುದು, ಯಾಕಂದ್ರೆ ಈ ರೆಸಾರ್ಟ್ ನಲ್ಲಿ ಏನು ಉತ್ಪಾದನೆ ಆಗ್ತಾ ಇದಾರೆ ಫುಡ್, ಸುಮ್ಮನೆ ವೇಸ್ಟ್ ಆಗಿ ಅದನ್ನ ಸುಮ್ಮನೆ ಚೆಲ್ತಾ ಇದಾರೆ ಅದನ್ನ. ಸೊ ಹಾಗಾಗಿ ಅದನ್ನ ಒಂದೊಂದು ರೆಸಾರ್ಟ್ ಅಂದ್ರೆ ಏನಿಲ್ಲ ಅಂದ್ರೆ ಒಂದು 50 ಹಂದಿ ಆರಾಮ್ ಸಾಕ್ಬೋದು ಒಬ್ಬೊಬ್ಬ. ಸೊ ಹಾಗಾಗಿ ಸುಮಾರು ಒಂದು 50, ನನ್ನ ಪ್ರಕಾರ ಒಂದು 50 ರೆಸಾರ್ಟ್ ಇದೆ, ಒಂದು 50 ಜನರಿಗೆ ಒಂದು ಉದ್ಯೋಗ ಮಾಡಬಹುದು ಅಂತ ನಿಟ್ಟಿನಲ್ಲಿ ನಾವು ಈಗ ಕೊಡ್ತಾ ಇದೀವಿ. ಆಮೇಲೆ ಈ ಸಿದ್ಧಿ ಭಾಗದಲ್ಲಿ ಕೂಡ ನಮ್ಮ ಸಿದ್ಧಿ ಜನಾಂಗ ಕೂಡ ಬಹಳಷ್ಟು ಜನ ಮಾಡಿದ್ದಾರೆ ಸರ್. ಸೊ ಅದರ ತಕ್ಕಂತ ನಾವು ಹೊಸದಾಗಿ ಮೊನ್ನೆ ನಾವು ಆತ್ಮ ಯೋಜನೆಯಲ್ಲಿ ಈ ಹಂದಿ ತಯಾರಿಕಾ ಮತ್ತು ಮಾರ್ಕೆಟಿಂಗ್ ಒಂದು ಸಂಘ ಕೂಡ ಮಾಡಿದ್ವಿ ಸರ್. ಸೊ ಅವರು ಅದನ್ನು ಮುಂದಿನ ರೀತಿಯಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಅದನ್ನ ಅವರಿಗೆ ಅಭಿವೃದ್ಧಿ ಪಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಕೃಷ್ಣ ಅವರು, ನೀವು ಈ ಸೌಲಭ್ಯವನ್ನು ಇಲಾಖೆ ಮೂಲಕ ಪಡ್ಕೊಂಡ್ರಿ, ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. ಏನೇನು ಕೊಟ್ರು ಅವಾಗ? 18,000 ರೂಪಾಯಿ 4 ಹಂದಿ ಕೊಟ್ಟರು, 1 ಗಂಡು 3 ಹೆಣ್ಣು ಕೊಟ್ಟು, ಅದರಿಂದ ಈಗ 25 ಆಗಿದೆ. ನಮ್ದಲ್ಲಿ ಫುಡ್ ರೆಸಾರ್ಟ್ ಫುಡ್ ಸಿಗ್ತಾ ಐತಿ, ಅದು ನಾವು ಹಾಕ್ತಾ ಇದೆ, ಅದರಿಂದ ತಯಾರು ಮಾಡಿಕೊಂಡು. ಇಷ್ಟು ದಿನ ಮಾರಾಟ ಮಾಡ್ರಿ ಎಲ್ಲಿಯಾದ್ರೂ? ಮಾರಾಟ ಅನ್ನೂಡ ಮಾಡಲ್ಲ ಸರ್, ಯಾಕಂದ್ರೆ ಸಣ್ಣ ಐತೆ ಅಲ್ಲ. 100 ಕೆಜಿ ಆಗಿದ್ರೆ 110 ರೂಪಾಯಿ 20 ರೂಪಾಯಿ ಅದ ಕೆಜಿಗೆ ಐತೆ. ಅದು ಒಂದು ಟನ್ ಆಗ್ಬೇಕು, ಗೋವಾ ಹೋಗ್ತೈತೆ. ಅದು ಟನ್ ಅಂದ್ರೆ ಗಾಡಿ ಪುರುಟ್ ಆಗ್ಬೇಕಲ್ಲ ಬಾಡ ಅವ್ರಿಗೆ, ಅದಕ್ಕೆ 1 ಟನ್ ಮಾಡಿದ್ರೆ ನಿಮ್ಗೆ ತಗೊಂಡು ಹೋಗ್ತಾ ಅಂತ ಹೇಳ್ತಾರೆ ಅಲ್ಲಿ. ಇನ್ನು ಮಾರಾಟ ಮಾಡಿಲ್ಲ? ಇಲ್ಲ ಇಲ್ಲ. ಈಗ ಅಷ್ಟು ಮರಿಯನ್ನ ಸಾಕಾಣಿಕೆ ಮಾಡ್ಲಿಕ್ಕೆ ಅಲ್ಲೆಲ್ಲ ನಿಮಗೆ ಜಾಗ ಇದೆಯಾ? ಹಾ ಸರ್, ಜಾಗ ಐತೆ, ರೂಮ್ ಕಟ್ಟಿದೆ ಅಲ್ಲ ನಾವು, ಅಲ್ಲಿ ರೂಮ್ ಒಳಗ ಕಟ್ ಹಾಕ್ದೆ ನಾವು ಅಲ್ಲಿ. ಆ ರೂಮ್ ಬೇರೆನ ಇರುತ್ತೋ ಅಥವಾ ದನ ಕಟ್ತೀವಲ್ಲ ಅಂತ ಕೊಟ್ಟಿಗೆ ಸಾಕು? ಬೇರೆ ಇರ್ತೀವಿ ಸರ್, ಸಣ್ಣ ಸಣ್ಣ ಮಾಡ್ಬೇಕು, ಇಲ್ಲ ಅಂದ್ರೆ 5 ಫುಟ್ 5 10 ಇರ್ಬೇಕು. ಹಂಗ ಸಣ್ಣ ಸಣ್ಣ ಇದ್ರೆ ಒಂದೊಂದು ಮೇಲ್ ಒಂದೊಂದು ರೂಮ್ ಇರ್ಬೇಕು, ಅದು ಮೇಲ್ ಒಂದ್ ಗಂಡು ಹೆಂಡ್ ಒಂದೊಂದು ರೂಮ್ ಹಾಕ್ಬೇಕು, ಇಲ್ಲಾಂದ್ರೆ ಕುಸ್ತಿ ಮಾಡಿ ಹೊಡಿತಾರ. ಹಂಗಾಗಿ ಒಂದು ಗಂಡು ಒಂದು ಹೆಣ್ಣು ಬೇಕಾಗಿತ್ತು ಅಂದ್ರೆ 8x8 ಅಥವಾ 10x10 ಫೀಟ್ ಇರುವಂತ ಒಂದು ಸಣ್ಣ ಕೋಣೆ ಮಾಡ್ಬೇಕು. ಅದು ಡೆಲಿವರಿಗೆ ಒಂದು ರೂಮ್ ಬೇಕಲ್ಲ, ಡೆಲಿವರಿಗೆ ಒಂದೊಂದು ಇರ್ಬೇಕು, ಕ್ರಾಸಿಂಗ್ ಮಾಡಿದ್ರೆ ಒಂದೊಂದು ರೂಮ್ಗೆ ಒಂದೊಂದು ಇರ್ಬೇಕು. ಕ್ರಾಸಿಂಗ್ ನೀವು ಮಾಡಿಸ್ತಿರೋ ಅಥವಾ ತಾವೇ ಆಯ್ಕೆ ಮಾಡ್ಕೊಂಡು ಮಾಡ್ತಾರೆ? ಅವೇ ಮಾಡ್ತಾರೆ. ಒಂದ್ ಕಡೆ ಕ್ರಾಸಿಂಗ್ ಬಂದಿದ್ರೆ ನಮ್ಗೆ ಗೊತ್ತಾಗ್ತಾ ಇದೆಲ್ಲ, ನೀವು ಕ್ರಾಸಿಂಗ್ ಬಂದಿದ್ರೆ ಅಂದ್ರೆ ನೀರು ಬರ್ತೈತಿ ಹಿಂದ್ಗಡೆಯಿಂದ, ಅದಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ, ನಾವು ಬಿಡ್ಬಿಡ್ತೇವೆ ಆಮೇಲೆ ಒಂದ್ ಕಡೆ ಇಬ್ಬರಿಗೆ. ಈಗ 4 ಹಂದಿ ಮರಿ ತಂದ್ರಿ, ಅದ್ರಲ್ಲಿ ಒಂದು ಗಂಡು 3 ಹೆಣ್ಣು ತಂದು ಎಷ್ಟು ದಿನ ಆಯ್ತು? ಮತ್ತೆ ಈಗ 25 ಆಗ್ಯಾವ, ಎಷ್ಟು ದಿನ ಬೇಕಾಯ್ತು ಅಷ್ಟಾಗ್ಲಿಕ್ಕೆ? 1 ವರ್ಷ ಆಗಿದೆ ಸರ್, 1 ವರ್ಷದಲ್ಲಿ 25 ಆಗಿದೆ. ನೀವು ಕನಿಷ್ಠ 1 ಕ್ವಿಂಟಲ್ ನಷ್ಟು ಅದು ಬೆಳಿಬೇಕು ಅಂತೇಳಿದ್ರೆ, 100 ಕೆಜಿ ಅಷ್ಟು ಬೆಳೆದ್ರೆ ನಮಗೆ ಲಾಭದಾಯಕ ಆಗುತ್ತೆ, 1 ಟನ್ ಅಷ್ಟು ನಾವು ಒಮ್ಮೆಗೆ ಕಳಿಸ್ಲಿಕ್ಕೆ ಅನುಕೂಲ ಆಗುತ್ತೆ, ಹಂಗೆ ಕಳಿಸಿದ್ರೆ ಮಾತ್ರ ನಮಗೆ ಅನುಕೂಲ ಆಗುತ್ತೆ, ಕಡಿಮೆ ಖರ್ಚು ವೆಚ್ಚ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಹೇಳಿದ್ರಿ. ಇದು 1 ಕ್ವಿಂಟಲ್ ಬೆಳಿಬೇಕಾದ್ರೆ ಎಷ್ಟು ದಿನ ತಗೊಳುತ್ತೆ? 8 ತಿಂಗಳು ಆಗ್ತದೆ ಸರ್, ಕ್ವಿಂಟಲ್ ಆಗ್ಬೇಕಂದ್ರೆ ಆಗ್ಬೇಕಿದ್ರೆ ಫುಡ್ ನಮ್ದು ರವರ್ ಗ್ರೀನ್ ಫೀಡ್ ಬಿಟ್ ಅಂದ್ರೆ 6 ತಿಂಗಳು ಆಗ್ತೈತೆ ಅಂತ ಹೇಳ್ತಾರೆ ಯೂಟ್ಯೂಬ್ ಗಳು. ನಮ್ಗೆ ಅಷ್ಟೇನು ನಾಲೆಜ್ ಇಲ್ಲ, ನಮ್ ಕಡೆ ಇದೆಲ್ಲ ರೆಸ್ಟೋರ್ ಎಷ್ಟಲ್ಲ, ಅದಕ್ಕೆ 8 ತಿಂಗಳಾಗ್ಬೋದು. ಏನೇನು ಆಹಾರ ಕೊಡೋದು ವೇಸ್ಟ್ ಅಂತೇಳಿ, ರೆಸಾರ್ಟ್ ವೇಸ್ಟ್ ಅಂತೇಳಿ ಏನೇನು? ರೆಸಾರ್ಟ್ ವೇಸ್ಟ್ ಅಂದ್ರೆ ಎಲ್ಲ ಉಳಿದ್ರು ತಿಂತಾರಲ್ಲ, ಅದು ಎಲ್ಲ ಉಳಿದ್ರೆ ಎಲ್ಲ ತಗೊಂಡ್ಬರ್ತೀವಿ. ಅದ್ರ ಮೇಲೆ ಕಾಜು ಬರಬಾರ್ದು, ಕಾಜು ಮತ್ತು ಪ್ಲಾಸ್ಟಿಕ್ ಮತ್ತು ಇದು ಸಿಪ್ಪೆ ಇರ್ತದೆಲ್ಲ, ಕಂಟಿ ಸಿಪ್ಪೆ ಅದನ್ನ ತೆಂಗಿನಕಾಯಿ ಸಿಪ್ಪೆ ಅದು ಬರಬಾರದು. ಇತ್ತು ಅಂದ್ರೆ ನೋಡ್ತೀನಿ ಫಸ್ಟ್, ಆರಿಸ್ತೇನೆ ಆರಿಸ್ತೇನೆ ಅಂದ್ರೆ ಕೈ ಹಾಕಿ ನೋಡ್ತೀನಿ ಎಲ್ಲ ನಾವು ಮೊದಲು. ಮತ್ತೆ ಅಲ್ಲಿ ಮಂದಿ ಇರ್ತಾರ, ಅವ್ರಿಗೆ ಹೇಳಬೇಕು ಮೊದಲು ಕಾಜು ಹಾಕ್ಬೇಡ ಮತ್ತ ಇದು ಸಿಪ್ಪೆ ಹಾಕ್ಬೇಡ ಅಂತೂ ತೆಂಗಿನಕಾಯಿ ಅಂತ. ಮತ್ತೆ ಬಾಟ್ಲಿ ಬೂಚು ಅಂತ ಎಲ್ಲ ಹಾಕುದು ಅದು ನಮ್ಗೆ ಗೊತ್ತಾಗ್ತದೆ, ನೀರ್ ಹಾಕಿದ್ರೆ ಬರ್ತಿದೆ ಅದು ಮೇಲ್ಕಡೆ. ಇದು ಕಾಜು ಮತ್ತು ತೆಂಗಿನಕಾಯಿ ಸಿಪ್ಪೆ ಬರಂಗಿಲ್ಲ. ಅದು ತೆಂಗಿನಕಾಯಿ ಸಿಪ್ಪೆ ಅದು ತೊಂದ್ರೆ ಮಾಡುತ್ತಾ? ಸಿಗ್ತಿದೆ ಅಲ್ಲ, ಹೋಗಿದೆ ತಿಂದಿದ್ದಾರೆ ಅದಕ್ಕೆ. ಈಗ 1 ಮರಿ ಹಾಕಿತು ಅಂದ್ರೆ ಎಷ್ಟು ಮರಿ ಹಾಕತ್ತು ಒಂದೊಂದು ತಾಯಿ? ಅದು ನಮ್ ನಸೀಬ್ ಒಳಗಿರೋದು, ಅವ್ರ ನಸೀಬ್ ಒಳಗೆ ಅಂದ್ರೆ 10 ಆಗ್ಬಹುದು, 4 ಆಗ್ಬಹುದು, 1 ಆಗ್ಬಹುದು, ಅದು ಹೇಳಿಕೆ ಆಗಂಗಿಲ್ಲ ಸರ್. ನಿಮ್ಮಲ್ಲಿ ಎಷ್ಟೆಷ್ಟು ಹಾಕಿದೆ? ನಮ್ ಕಡೆ ಮೊದಲು ಹಾಕಿದ್ದ 6 ಹಾಕಿದ್ದ, ಈಗ 3 ಹಾಕಿದ್ದ, ಒಮ್ಮೆ 9 ಹಾಕಿದ್ದ, ಹಂಗ ಮಾಡಿದ್ರೆ ಸರ್. ಅದು ಏನ್ ಕಾರಣ ಇರಬಹುದು? ನಮ್ಮ ನಿರ್ವಹಣೆ ಅಂದ್ರೆ ನಾವು ಕೊಡುವಂತ ಆಹಾರ, ಅದಕ್ಕೆ ಬೇಕಾದಂತ ಜಾಗ, ಅದಕ್ಕೆ ಬೇಕಾದಂತ ವಾತಾವರಣ, ಇದು ಎಲ್ಲಾನು ಆಗುತ್ತೋ ಅಥವಾ ಅದೇ ನಮ್ಗೆ ಗೊತ್ತಾಗಲ್ಲ, ಗೊತ್ತಾಗಂಗಿಲ್ಲ ಸರ್. ಯಾಕಂದ್ರೆ ನಮ್ಗೆ ಮೇಲು ಎಲ್ಲಿ ಯೂಟ್ಯೂಬ್ ಎರಡು ಮೇಲೆ ಇದ್ದರೆ ಆಗ್ತೈತೆ ಅಂತ, ಗಂಡು ಹೇಳ್ಬೇಕಂತ ಹೇಳ್ತಾರೆ. ನಮ್ ಕಡೆ ಇರೋದು ಒಂದೈತೆ ಅಲ್ಲ, ಅದಕ್ಕೆ ಏನ್ ಗೊತ್ತಾಗಂಗಿಲ್ಲ. ಇನ್ನು ನೋಡೋಣ, ಈಗ 1 ವರ್ಷ ಆಗಿದ್ದಾರೆ, ಆಮೇಲೆ ಸ್ವಲ್ಪ ಸ್ವಲ್ಪ ದಿನ ಹೋಗಿದ್ರೆ ಏನಾಗ್ತೈತೆ ನೋಡೋಣ. ಮತ್ತೆ ಹಂದಿ ಮನೆ ಬಹಳ ಗಲೀಜಾಗಿರುತ್ತೆ, ವಾಸನೆ ಬರುತ್ತೆ, ಹಿಂಗೆಲ್ಲ ಹೇಳ್ತಿರ್ತಾರೆ, ಹಂಗೇನು ಇಲ್ಲ? ಇಲ್ಲ, ನೀವು ತೊಳಿದರೆ ಏನಾಗೋಂಗಿಲ್ಲ, ತೊಳಿಬೇಕು, ಸ್ವಚ್ಛ ಆಗಿ ತೊಳಿದರೆ ಏನು ವಾಸನೆ ಬಿಸಿ ಏನು ಬರೋಂಗಿಲ್ಲ. ಡಾಕ್ಟರ್, ಇಲ್ಲೇ ನನಗೇನ್ಸುತ್ತಂದ್ರೆ ಹಂದಿ ಕೂಡ 2 ವರ್ಷಿನ ಕಾಲಿರುವಂತ ಪ್ರಾಣಿ. ಇಲ್ಲಿ ಬಾಯಿ ಕಾಲು ಬಾಯಿ ರೋಗ ಅಂತವೆಲ್ಲೂ ಬರುವ ಚಾನ್ಸ್ ಇರುತ್ತೆ. ಅದ್ರ ಜೊತೆ ಮತ್ತೇನಾದ್ರೂ ಸಮಸ್ಯೆ ಇರುತ್ತೆ. ನಾವು ಹೇಳಿದ ಕರೆಕ್ಟ್ ಸರ್. ಈ ಕಾಲು ಮತ್ತು ಬಾಯಿ ಬೇನೆ ಏನು ರೋಗ ಇದೆ, ಇದು ಒಂದು ವೈರಸ್ ಇಂದ ಬರುವಂತ ರೋಗ. ಸೊ ಹಾಗಾಗಿ ಎರಡು ಏನು ಗೊರಸಿದ್ದಂತ ಪ್ರಾಣಿಗಳು ಎಲ್ಲಕ್ಕೂ ಇದು ರೋಗ ಬರ ಸರ್. ಆಲ್ರೆಡಿ ಈಗ ನಾವು 2ನೇ ಸುತ್ತಿನ ರಾಷ್ಟ್ರೀಯ ಕಾಲು ಮತ್ತು ಬಾಯಿ ಬೇನೆ ಲಸಿಕೆ ಕಾರ್ಯಕ್ರಮವನ್ನು ಈ ಒಂದು ವಾರ ಅಂದ್ರೆ 13ನೇ ತಾರೀಕಿಂದ ಎಲ್ಲ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಪ್ರಾರಂಭ ಮಾಡಿದ್ವಿ ಸರ್. ಸೊ ಇದು ಮನೆ ಮನೆಗೆ ಕೊಡುವಂತ ಒಂದು ಲಸಿಕಾ ಕಾರ್ಯಕ್ರಮ ಅಭಿಯಾನ. ಇದು ನಮ್ಮೆಲ್ಲ ಸಿಬ್ಬಂದಿಯವರು ಲಸಿಕೆದಾರರು ಮನೆ ಮನೆಗೆ ಹೋಗಿ ರೈತನ ಮನೆಗೆ ಹೋಗಿ ಉಚಿತವಾಗಿ ಎಲ್ಲ ರಾಸುಗಳಿಗೆ ಇರ್ಬೋದು ಆಕಳು ಎತ್ತು ಎಮ್ಮೆ ಎಲ್ಲ ಹಾಕ್ತಾ ಇದ್ದೀವಿ ಸರ್. ಇದಾದ್ಮೇಲೆ ನಮಗೆ ಹಂದಿಗಳಿಗೆ ಕೂಡ ನಾವು ಹಾಕ್ತಾ ಇದ್ದೀವಿ ಸರ್. ಅದ್ರ ಜೊತೆ ಕುರಿ ಆಡಿಗೆ ಕೂಡ ಹಾಕ್ತೀವಿ. ಇದು ತಾವು ಹೇಳಿದಂಗೆ ಹಂದಿಗಳಲ್ಲಿ ಮನೆಯಲ್ಲೇ ಇದನ್ನು ಮಾಡಿರ್ತಾರೆ. ನಮಗೆ ಸ್ವಲ್ಪ ಬೀದಿಗಳಲ್ಲಿ ಬಿಟ್ಟಂತ ಹಂದಿಗಳು ಮಾಡಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಏಕೆಂದ್ರೆ ಅವನು ಹಿಡೀಲಿಕ್ಕೆ ಇದು ಬರಲ್ಲ. ನಾವು ಆದರೂ ಮುನ್ಸಿಪಾಲ್ಟಿಗೆ ಇರ್ಬೋದು, ನಗರ ಸರ್ವೆ ಇದ್ರು ಅವ್ರಿಗೆ ಲೆಟರ್ ಕೊಡ್ತೀವಿ ಈ ತರ ಹಿಂಗೆ. ಅದ್ರ ಓನರ್ ಇರ್ತಾರೆ ಸರ್, ಆಕ್ಚುಲಿ ಓನರ್ ಇದ್ರು ಕೂಡ ಅದನ್ನ ಹಿಡೀಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಅವ್ರು ಹಿಡಿದು ಇದನ್ನ ಮಾಡಿದ್ರು ಕೂಡ ಅವಕ್ಕೂ ಕೂಡ ಮಾಡ್ತೀವಿ ಲಸಿಕೆಯನ್ನು ಹಾಕ್ತೀವಿ. ಹಂದಿಗೆ ಮತ್ತೆ ಬೇರೆ ಏನರ ಬೇಕಾಗುತ್ತ ಲಸಿಕೆ? ಇವಕ್ಕೆ ಮುಖ್ಯವಾಗಿ ನೀವು ಹೇಳಿದಂಗೆ FMD ಸರ್, ಅದ್ರ ಜೊತೆ ಗಂಟಲು ಬೇನೆನೂ ಹಾಕ್ತೀವಿ ಅದಕ್ಕೆ ಬೇಕಂದ್ರೆ. ಆಮೇಲೆ ಒಂದು ಸ್ವಲ್ಪ ಡಿವಾರ್ಮಿಂಗು ಮಾಡಬೇಕಾಗ ಸರ್. ಸೊ ಅಷ್ಟು ಮಾಡಿದ್ರೆ ಅಂತ ಏನು ಎಫೆಕ್ಟ್. ಆಮೇಲೆ ಸ್ವಲ್ಪ ಸ್ವಲ್ಪ ಮರಿ ಇದ್ದಾಗ ಈ ಐರನ್ ಡೆಫಿಷಿಯನ್ಸಿ ಅಂತ ಒಂದು ಸ್ವಲ್ಪ ಎಫೆಕ್ಟ್ ಆಗ ಸರ್. ಸರಿಯಾಗಿ ಫುಡ್ ಕೊಡಲಿಲ್ಲ, ಇದು ಮಾಡಲಿಲ್ಲ ಅಂದರೆ ಸ್ವಲ್ಪ ಐರನ್ ಡೆಫಿಷಿಯನ್ಸಿ ಆಗಿ ಮರಿ ಬೆಳವಣಿಗೆ ಆಗೋದಿಲ್ಲ. ಸೊ ಈಗ ಅವ್ರು ಮೊದಲು ಹೇಳಿದರು, ಎಸ್ಪೆಷಲಿ ಈ ಬ್ರೀಡಿಂಗ್ ಸೀಸನಲ್ಲಿ ಒಂದು ಸ್ವಲ್ಪ ಅವಕ್ಕೆ ಒಳ್ಳೆಯ ಪೌಷ್ಟಿಕವಂತ ಆಹಾರ ಹಾಕಿದರೆ ಈ ಮರಿ ಕೊಡುವಂಥದ್ದು ಜಾಸ್ತಿ ಆಗುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಅದನ್ನು ಬ್ರೀಡಿಂಗ್ ಟೈಮ್ದಲ್ಲಿ ಒಂದು ಸ್ವಲ್ಪ ಏನಾದರೂ ಪ್ರೋಟೀನ್ ಇದ್ದಂಥ ಒಂದು ಆಹಾರ ಹಾಕಿದರೆ ಸೊ ಮರಿ ಕೊಡುವಂಥದ್ದು ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಏನು ಕೊಡ್ಬೋದು? ಅವರು ಅದರ ಜೊತೆ ಈಗ ಕಾಳು ಹಾಕ್ತಿರ್ತಾರೆ. ಈಗ ಅವರು ಎಸ್ಪೆಷಲಿ ಫ್ರೀಯಾಗಿ ಏನು ಈ ರೆಸಾರ್ಟನ್ನು ವೇಸ್ಟ್ ಹಾಕ್ತಿರ್ತಾರೆ. ಸ್ವಲ್ಪ ಏನಾರ ಹಿಂಡಿ ಏನಾರ ಅದ್ರ ಜೊತೆ ಇಟ್ಟರು ನಡೀತದೆ. ಕಾಳಿನ ಹಿಂಡಿ ಅಥವಾ ನುಚ್ಚು ಈ ತರ ಮಿಕ್ಸ್ ಮಾಡಿಟ್ರೆ ಒಳ್ಳೇದು. ಇಂಥದ್ದು ಕೊಡಬಾರ್ದು ಅನ್ನೋದು ಏನ್ರಿ ಇರುತ್ತೆ ಹಂದಿಗೆ? ಅದೇನು ಆಲ್ಮೋಸ್ಟ್ ಆಲ್ ಎಲ್ಲ ತಿನ್ನೋದು ಸರ್. ಈಗ ಅವ್ರು ಕೊಡೋದು ನಾವು ಓನ್ಲಿ ಫುಡ್ಡನ್ನ ಕಮ್ಮಿ ಮಾಡಬೇಕು. ಅವ್ರೇನು ರೆಸಾರ್ಟಲ್ಲಿ ಏನು ಕೊಡ್ತಾರೆ ಸರ್, ಆಲ್ಮೋಸ್ಟ್ ಅದನ್ನ ಏನು ಮಾಡ್ತಾರೆ, ಅವ್ರು ಹೇಳಿದಂಗೆ ಎಲ್ಲ ಕ್ಲೀನ್ ಮಾಡಿ ಹಾಕಿಬಿಡ್ತಾರೆ. ಅದರಲ್ಲಿ ಎಲ್ಲಾನು ಬಂದ್ ಮಾಡ್ತಾರೆ ಈಗ ಆಲ್ಮೋಸ್ಟ್ ಆಲ್. ಪ್ರೋಟೀನ್ ಇರ್ಬೋದು, ಕಾರ್ಬೋಹೈಡ್ರೇಟು ಎಲ್ಲ ಇರ್ತದೆ. ಆಮೇಲೆ ಒಂದೊಂದು ಈಗ ಲಾಕ್ಡೌನ್ ಟೈಮ್ದಲ್ಲಿ ಭಾಳ ಸಮಸ್ಯೆ ಆಗಿತ್ತು ಸ್ವಲ್ಪ ಜನಕ್ಕೆ. ಆ ಟೈಮ್ದಲ್ಲಿ ಎಷ್ಟೋ ಜನ ಸ್ವಲ್ಪ ಹುಲ್ಲುನು ಹಾಕಿದಾರೆ ಸರ್, ಹುಲ್ಲುನು ತಿಂತದ್ದು. ಯಾಕಂದ್ರೆ ಅದು ಎರಡೂ ಮನುಷ್ಯ ಇದ್ದಂಗೆ ಪ್ರಾಣಿಗ ಸಿಂಪಲ್ ಸ್ಟಮಕ್ ಅದು. ಹರ್ಬಿ ಒರೆಸ್ನೋದು ಅವನ ಹಿಂಗೆಲ್ಲ ತಿಂತದೆ. ಎಷ್ಟೋ ಜನ ಸ್ವಲ್ಪ ಹುಲ್ಲು ಹಾಕಿನೂ ಇದನ್ನ ಮಾಡಿದ್ದಾರೆ. ಆಮೇಲೆ ತಪ್ಪಲನ್ನು ಹಾಕ್ತಾರೆ, ಈ ಕ್ಯಾಬೇಜ್ ವೇಸ್ಟ್ ಹಾಕ್ಬೋದು ಅಥವಾ ತರಕಾರಿ ವೇಸ್ಟ್ ಹಾಕ್ಬೋದು, ಗಡ್ಡೆ ಗೆಣಸು ಹಾಕ್ಬೋದು, ಈ ಮಾರ್ಕೆಟಲ್ಲಿ ಇದ್ದಂಥದ್ದು ವೇಸ್ಟ್ ಆದಂಥದ್ದನ್ನು ಹಾಕ್ಬೋದು. ಸೊ ಹಾಗಾಗಿ ಅದು ನೀವು ಖರ್ಚಿಲ್ಲದೆ ಬೆಳೆಯುವಂತ ಸರ್. ಮಾಂಸ ತಿನ್ನಲ್ಲ ಎಷ್ಟು ಅದು ಗರಂ ಆಗ್ತೈತಿ. ಮಾಂಸ ಗಂಟು ಹಾಕಿದರೆ ಕೋಳಿ ಬೆಳೆ ಮಾಂಸ ಅದು ಗರಂ ಆಗ್ತೈತಿ. ಅದಕ್ಕೆ ಜಾಸ್ತಿ ಯಾವಾಗಾರ ನಡಿತೈತಿ. ವಾರಕ್ಕೆ ಒಂದ್ ಸಲ ಹಾಕಿದರೆ ಕೋಳಿ ಬೆಳೆ ಈಗ ಅದು ಗರಂ ಮಾಡ ಹಾಕ್ಬೇಕಂತೆ. ಹಾಕಿದರೆ ಆಗೋಂಗಿಲ್ಲ, ತಿಂತೇವೆ, ಗರಂ ಆಗ್ತೈತಲ್ಲ ಕೋಳಿ ಮಾಂಸ. ಮತ್ತೆ ಇಷ್ಟ ದಿನಕ್ಕೆ ಇಷ್ಟ ಆಹಾರ ಕೊಡಬೇಕು, ಇಷ್ಟೊತ್ತಿಗೆ ಕೊಡಬೇಕು, ಹಂಗೇನ್ರಿ ಇರ್ತಾ ಇದು? ಯಾವ ಟೈಮ್ ಹಾಕ್ತೇವೆ ನಾವು? ಬೆಳಿಗ್ಗೆ ಮತ್ತೆ ಸಂಜೆ ಯಾವ ಟೈಮ್ ಕೊಡ್ತೀನಿ. ಮತ್ತೆ ಪ್ರೆಗ್ನೆಂಟ್ ಇರ್ತೈತಲ್ಲ ಅವ್ರಿಗೆ ಸ್ವಲ್ಪ ಕಮ್ಮಿ ಹಾಕ್ಬೇಕು, ಮಕ್ಕಳಿಗೆ ಜಾಸ್ತಿ ಹಾಕ್ಬೇಕು. ಹೌದಾ? ಹಾ. ಕಾರಣ? ಕಾರಣ ಯಾರು ಏನು ಅದು ಹಿಂಗ ಗೊತ್ತಿಲ್ಲ ನಮ್ಗೆ, ಮಾತ್ರ ಹೇಳಿದ್ರೆ ನಮ್ಗೆ ಹಂಗೆ. ಮತ್ತೆ ನಾವು ಮೊದಲ ತಗೊಂಡ್ಬಂದಿದ್ದಲ್ಲ ಆಗಿದ್ದು ನಮ್ಗೆ ಇದು ಪ್ರೆಗ್ನೆಂಟ್ ಐತೆ ಅಂತ ತಗೊಂಡ್ಬಂದಿದೆ, ಅದು ಪ್ರೆಗ್ನೆಂಟ್ ಇರ್ಲಾಗಿತ್ತು, ಅದಕ್ಕೆ ನೀವು ಜಾಸ್ತಿ ಹಾಕಿದ್ರಿ, ಹಾಗಿದೆ ಹಾಗೆ ಹಾಕ್ತೈತಿ ಅಂತ ಹೇಳಿದ್ರು ನಮ್ಗೆ. ಅದಕ್ಕೆ ಬೆಳವಣಿಗೆ ಏನಾಗ್ತಾ ಇದಲ್ಲ ಸರ್, ಪ್ರೋಟೀನ್ ಜಾಸ್ತಿ ಬೇಕಾಗ ಬೆಳವಣಿಗೆ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ರೆಡಿಮೇಡ್ ಹಿಂಡಿ ಸಿಗ್ತದೆ, ಅಂದಿದ್ದು ರೆಡಿಮೇಡ್ ಸಿಗ್ತದೆ. ನೀವು ಮರಿ ಹಿಂಡಿನ ರೇಟ್ ಜಾಸ್ತಿ ಇರ್ತದೆ, ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇರ್ತದೆ. ಸೊ ಇಷ್ಟು ಸ್ಟಾರ್ಟರ್ ಅಂತ ಇರ್ತದೆ, ಗ್ರೋವರ್ ಅಂತ ಇರ್ತದೆ, ಫಿನಿಷರ್ ಅಂತ ಇರ್ತದೆ. ಈಗ ಹೆಂಗ್ ಕೋಳಿಗಳಲ್ಲಿ ಸೇಮ್ ಹಂಗ್ರೆ ಮರಿ ಬೆಳೀತಾ ಇತ್ತಂದ್ರೆ ಪ್ರೋಟೀನ್ ಜಾಸ್ತಿ ಬೇಕಾಗ್ತದೆ. ಬೆಳವಣಿಗೆ ಆಯ್ತಾ, ಮೌಸ್ ಬೆಳವಣಿಗೆ ಆಗ್ತಿರ್ತದೆ, ಮೌಸ್ ಕಂಡ್ರೆ ಬೆಳವಣಿಗೆ ಪ್ರೋಟೀನ್ ಬೇಕು. ಹಂಗಾಗಿ ಜಾಸ್ತಿ ಪ್ರೋಟೀನ್ ಹಾಕಿದ್ರೆ ಆಟೋಮೆಟಿಕ್ ರೇಟ್ ಜಾಸ್ತಿ ಆಗ್ತದೆ. ಅಂದ್ರೆ ಹಿಂಡಿ ಕಾಳುಗಳು ಮಿಕ್ಸ್ ಇರ್ತದೆ, ಆಟೋಮೆಟಿಕ್ ರೇಟ್ ಜಾಸ್ತಿ ಆಗ್ತದೆ. ಅಲ್ಲಿ ನಮಗೆ ಒಟ್ಟಾರೆ ಆದಾಯದೊಳಗೆ ಏನಾದ್ರು ಸಮಸ್ಯೆ ಆಗುತ್ತೆ? ಅಲ್ಲ, ಇವ್ರಿಗೆ ನಾವು ಅಡ್ವೈಸ್ ಮಾಡಿದ್ರೆ ಒಟ್ಟ ಅವ್ರು ಏನು ಖರ್ಚು ಹಾಕೊಳ್ಳದನ್ನೇ ಬೆಳೆಸಬೇಕು ಅದನ್ನ, ಯಾವ್ದು ಹಿಂಡಿ ಇಲ್ಲ. ಯಾಕೆಂದ್ರೆ ಇವ್ರಿಗೆ ರೆಡಿಮೇಡ್ ಆಗಿ ನಮಗೆ ರೆಸಾರ್ಟ್ ಫುಡ್ ಸಿಗ್ತದೆ, ಅಷ್ಟು ಹಾಕ್ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. ಅಲ್ಲಿ ಏನೋ ಪ್ಲಾಸ್ಟಿಕ್ ಅವ್ರು ಏನು ಹೇಳಿರಲ್ಲ ಅಂತದನ್ನ ಅವ್ರು ತಂದಿಟ್ಟು ಸ್ವಚ್ಛ ಕ್ಲೀನ್ ಮಾಡಿ ಗ್ಲೌಸ್ ಹಾಕೊಂಡು ಸ್ವಚ್ಛ ಮಾಡ್ಕೋತಾರ. ಗ್ಲಾಸ್ ಇರಲಿ, ಅಂತ ಚೂರು ಇರಲಿ, ಆಮೇಲೆ ಒಂದೊಂದ್ಸಲ ಚಮಚ ಬಂದಿರ್ತದೆ, ಒಂದು ಸಣ್ಣ ಸಣ್ಣ ಇವು ಬಂದಿರ್ತದೆ, ಅಂತವೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕಿಬಿಟ್ರೆ ಆಯ್ತು ಸರ್. ಬೇರೆ ನೀವು ಏನು ಹಾಕ್ಲಿಕ್ಕೆ ನಡೀತದೆ. ಈಗ ಒಂದು ಚೆನ್ನಾಗಿ ಬೆಳೆಯುತ್ತೆ, ಇನ್ನೊಂದು ಚೆನ್ನಾಗಿ ಬೆಳೆಯಲ್ಲ, ಇಂಥವೆಲ್ಲ ಸಮಸ್ಯೆ ಏನದು ಬರ್ತಾ? ಇಲ್ಲ, ಅದು ಒಂದು ಇರ್ತಾವ ಸರ್, ಇಲ್ಲೋ ರೇರು. ಬಟ್ ಒಂದೊಂದು ಏನಾಗ್ತದೆ, ಜಾಸ್ತಿ ತಿನ್ನೋ ಒಂದೊಂದು ಸ್ಟ್ರಾಂಗ್ ಆಗಿಬಿಡ್ತದೆ, ಅದ ಹೋಗಿ ಕಂಟಿನ್ಯೂ ಅದ ತಿಂತಿರ್ತದೆ ಸರಿಸಿಬಿಟ್ಟು. ಸೊ ಅಂಥದ್ದು ಚಾನ್ಸ್ ಹಾಕಿರ್ತದೆ, ಒಂದೊಂದು ಸರಿ ತಿಂತಿರೋದಿಲ್ಲ ಅಥವಾ ಬೆಳವಣಿಗೆ ರೂಪದಲ್ಲಿ ಒಂದೊಂದು ಹಾಲದ ಸರಿ ಕುಡಿದಿರಂಗಿಲ್ಲ. ಸೊ ಅದೊಂದು ಸ್ವಲ್ಪ ಗ್ರೋತ್ ಕಮ್ಮಿ ಆಗಿರ್ತದೆ, ಇಲ್ಲ ಉಳಿದ ಆಲ್ಮೋಸ್ಟ್ ಆಲ್. ಈ ಮರಿಯನ್ನ ಮರಿಗಳು ಇರ್ತಾವೆ, ಅವನ್ನ ಎಷ್ಟು ದೊಡ್ಡ ಆಗೋ ತನಕ ಜೊತೆಗಿರಬೇಕು ಮತ್ತೆ ಸಪರೇಟ್ ಮಾಡೋದು ಯಾವಾಗ? ಈಗ ಮಿನಿಮಮ್ ಸರ್ ಒಂದ್ 3 ತಿಂಗಳ ತನಕ ಆದ್ರೆ ಅವಕ್ಕೆ ಇದು ಮಾಡ್ತಾರೆ ಹಾಲು ಕುಡಿಸ್ತಾರೆ, ಅಂದ್ರೆ ಒಳ್ಳೆ ಬೆಳವಣಿಗೆ ಆಗ್ಬೇಕಂದ್ರೆ. ಆಮೇಲೆ ಸ್ವಲ್ಪ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಮಾಡ್ತಾರೆ, ಈ ಹಿಂಡಿ ಹಾಕುವಂತ ಮಿದನ್ ಹಾಕುವಂತದ್ದು. ಒಂದ್ಸಲ ಫುಡ್ ತಿನ್ನಕ್ಕೆ ಸ್ಟಾರ್ಟ್ ಆದಂತಾರೆ, ಸೊ ಪೂರಾ ತಾಯಿಯಿಂದ ಸಪರೇಟ್ ಮಾಡಿಬಿಡ್ತಾರೆ. ಇವ್ರು ಹೇಳಿದಂಗೆ ಈಗ ಮೊದಲ ಸಪರೇಟ್ ಸಪರೇಟ್ ಕಾನೆ ಮಾಡ್ತಾರೆ ಸರ್, ಯಾಕಂದ್ರೆ ಆಲ್ಮೋಸ್ಟ್ ಆಲ್ 114 ದಿವಸಕ್ಕೆ ಒಂದ್ಸಲ ಅದು ಮರಿ ಹಾಕ್ತಾರೆ ಸರ್. ಅಂದ್ರೆ 3 ತಿಂಗಳು 3 ವೀಕ್ಸ್ 3 ವಾರ 3 ದಿನ ಅಂದಾಜು ನೆನಪಿಟ್ಟುಕೊಳ್ಳೋದು. ಸೊ ಹಾಗಾಗಿ ಅಷ್ಟಾದ್ಮೇಲೆ ಮಿನಿಮಮ್ 9-10 ಮರಿ ಹಾಕ್ತಾ ಇರುತ್ತೆ. ಅದು ಇನ್ನೇನು ಮರಿ ಹಾಕಕ್ ಬಂದಾಕಂದ್ರೆ ಅದನ್ನ ಈ ಫ್ಯಾರೋಂಗ್ ಅನ್ನ ಮರಿ ಹಾಕುವಂತ ಒಂದು ಇದ್ರಲ್ಲಿ ಕಟ್ತಾರೆ, ಚೇಂಜ್ ಮಾಡ್ತಾರೆ. ಅದು ಚೇಂಜ್ ಮಾಡಿ ಅದನ್ನ ಸಪರೇಟ್ ಅದ್ರಾಗ ಇರ್ತದೆ. ಸೊ ಮತ್ತೆ ದೊಡ್ಡ ಅದು ಮರಿ ಅದ ಹಾಲು ಬಿಡಿಸಿದ್ರೆ ಮತ್ತೆ ಅವ್ನು ಸಪರೇಟ್ ಮಾಡ್ತಾರೆ ಸರ್. ಆಮೇಲೆ ಗಂಡುಗಳ ಮರಿನ ಸಪರೇಟ್ ಮಾಡ್ತಾರೆ. ಇವ್ರು ಮತ್ತೆ ಮೀಟಿಂಗ್ ಬಂದದಂದ್ರೆ ಅವಾಗ ಆ ಗಂಡು ಒಂದು ಹೆಣ್ಣನ್ನ ಅಲ್ಲಿ ಬಿಡ್ತಾರೆ. ಹಿಂಗೆ ಅದು ರುಟೀನ್ಲಿ 1-2 ವರ್ಷದಲ್ಲಿ ಬಂದ್ಬಿಡ್ತಾವ ಸರ್ ಅಷ್ಟು. ಈಗ ಒಂದು ಮರಿ ಹರೆಯಕ್ಕೆ ಬಂದು ಅದು ಗರ್ಭ ಧರಿಸಲಿಕ್ಕೆ ಎಷ್ಟು ದಿನ ಬೇಕು, ಇಷ್ಟು ದಿನ ಬೇಕೇ ಬೇಕು ಅನ್ನಿರುತ್ತೆ ಅಲ್ಲ? ಅದು ಮೇನ್ ಬೆಳವಣಿಗೆ ಸರ್. ಆಮೇಲೆ 1 ವರ್ಷ ನಿಮ್ಮ ಬರ್ಬೇಕು ಬೇಕು. ಈ ಕ್ಲೀನ್ ಬಗ್ಗೆ ಅಂದ್ರೆ ಅಲ್ಲಿ ಏನು ಇನ್ಫೆಕ್ಷನ್ ಆಗಬಾರ್ದು, ಸೋಂಕು ತಗಲ್ಬಾರ್ದು, ಮತ್ತು ಆರೋಗ್ಯಪೂರ್ಣವಾಗಿ ಬೆಳಿಬೇಕು ಅಂತೇಳಿದಾಗ ಆ ಜಾಗೆಯನ್ನ ಹೆಂಗ ತೊಳಿಬೇಕು, ಎಷ್ಟು ಕ್ಲೀನ್ ಆಗಿ ಇಟ್ಕೋಬಹುದು, ಮತ್ತೆ ಎಷ್ಟು ಸಲ ಮಾಡ್ಬೇಕು? ಹಂಗೆಲ್ಲ 2 ಸಲ ಮಾಡ್ಬೇಕು. ಅಂದ್ರೆ ಒಂದ್ ಸಲ ಕ್ಲೀನಿಂಗ್ ಮಾಡಿದ್ರೆ ಆಗ್ತಿದೆ, ಅದು ಸಂಜೆಗೆ ಮತ್ತೆ ಸಾಯಂಕಾಲ 2 ಸಲ ಕ್ಲೀನಿಂಗ್ ಮಾಡ್ಬೇಕು. ನಾವು ಫುಡ್ ಹಾಕ್ಮೇಲೆ ಕ್ಲೀನಿಂಗ್ ಮಾಡ್ಬೇಕು. ಅದು ಈಗ ವಾಸನೆ ಬಿಸಿನೇ ಬರೋಂಗಿಲ್ಲ, ಏನ್ ಬರೋಂಗಿಲ್ಲ. ಬರೀ ನೀರ್ ಹಾಕಿ ಕ್ಲೀನ್ ಮಾಡೋದು ಅಥವಾ ಏನ್ ಔಷಧ ಹಾಕೋದು, ಫಿನೈಲ್ ಅಂತಿಂತದ್ದು? ಇಲ್ಲ ಇಲ್ಲ, ನೀರ್ ಅಷ್ಟೇ ಹಾಕೋದು, ಹೋಗ್ತಾ ಇದೆ. ಅದು ನೀರ್ ಹಾಕಿ ತೊಳೆದ್ರೆ ಹೋಗ್ತಾ ಇದೆ. ಅದು ಅದು ಕೂಡ ಗೊಬ್ಬರ ಆಗುತ್ತಾ? ಹಾ, ಅದು ಗೊಬ್ಬರ ಆಗ್ತಾ ಇದೆ, ಅದನ್ನ ಗಿಡಕ್ಕೆ ಗೊಬ್ಬರ ಆಗ್ತಾ ಇದೆ. ನೀವೇನ್ ಮಾಡ್ತೀರಿ ಅದನ್ನ? ನಾವು ನಮ್ದು ಗಿಡ ಐತೆ, ಎಲ್ಲ ಗಿಡಕ್ಕೆ ಹಾಕ್ತೇವೆ. ನಾವು ನಿಮ್ಮ ಹೊಲದಲ್ಲಿ ಬೆಳೆದಂತ ಬೆಳೆಗಳಿಗೆ ಇದನ್ನೆಲ್ಲ ಕಳಿಸ್ಬಿಡ್ತೀರಿ? ಹಾ, ಅಲ್ಲೇ ಐತೆ, ನಮ್ದು ಹೊಲ ಐತೆ, ಅಲ್ಲಿ ನಾ ಹೋಗ್ತೇನೆ. ಹೇಗೆ ಅನ್ಸುತ್ತೆ ನಿಮಗೆ ಇಂಥ ಒಂದು ಹೊಸದಾಗಿ ಮಾಡುವಂಥದ್ದು, ಇದು ಏನು ನಾನು ನೋಡಿಲ್ಲ, ನಾ ಮಾಡಿಲ್ಲ ಅನ್ನೋಂಥದ್ದು ಇರುತ್ತೆ? ಸಾಕಿದಾಗ ಯಾಕಾದ್ರೂ ಮಾಡ್ತಿದ್ದೀನಿ ಅನಿಸುತ್ತೋ ಅಥವಾ ಮಾಡಿದ್ದು ಒಳ್ಳೇದಾಯ್ತು ಅನಿಸುತ್ತೋ? ಹೇಗೆ ಈಗ ಒಳ್ಳೇದಾಗ್ತಾ ಇದೆ. ಮೊದಲು ನಾ 1 ತಿಂಗಳ ಇದು ಏನು ವಾಸನೆ, ಬಹಳ ವಾಸನೆ, ಹೆಂಗ್ ಮಾಡುದು ಅಂತ ನನಗೆ ಮಾಮೇಲೆ ರೂಢಿ ಆಗ್ತಾ ಆಗ್ತಾ ಎಲ್ಲ ರೂಢಿ ಆಗಿದೆ. ಈಗ ಏನಾಗೋಂಗಿಲ್ಲ ನಮ್ಗೆ ಅಷ್ಟು ವಾಸನೆ ಬಿಸಿನೆ ಏನು ಬರೋಂಗಿಲ್ಲ. ಬೇರೆ ಮಂದಿ ಬಂದರೆ ವಾಸನೆ ಬರ್ತೈತೆ, ವಾಸನೆ ಏನು ಬರ್ತೈತಿ ನಮ್ಗೆ ಬರೋಂಗಿಲ್ಲ ಅಂತ ಹೇಳ್ತೀನಿ. ನಿಮ್ಗೆ ರೂಢಿ ಆಗಿದೆ ಅಲ್ಲ, ನಿಮ್ಗೆ ವಾಸನೆ ಬರೋಂಗಿಲ್ಲ ಅಂತ ಹೇಳ್ತಾರೆ ಅವರು. ಮತ್ತೆ ಲಾಭ ಆಗುತ್ತೆ ಅಂತೇಳಿ ಗ್ಯಾರಂಟಿ ಇದೆ? ಹಾ, ಲಾಭ ಆಗುತ್ತೆ ಅಂತ ಗ್ಯಾರಂಟಿ ಐತಿದೆ. ಯಾಕಂದ್ರೆ ಫುಡ್ ಐತೆ ಅಲ್ಲ, ಅದು ಶೋರ್ಟ್ ಫುಡ್ ಅಲ್ಲ, ಅದೇ ಖರ್ಚು ಆಗೋಂಗಿಲ್ಲ. ಖರ್ಚು ಅಂದ್ರೆ ನಮ್ಮ ಅಷ್ಟೇ ಇರೋದು ಖರ್ಚು ಬಹಳ ಅಲ್ಲಿ ಅಷ್ಟೇ, ಮತ್ತೇನು ಖರ್ಚು ಇಲ್ಲ ಅಲ್ಲಿ. ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ನಿಮ್ಗೆ ಒಬ್ರೇ ಸಾಕ ಅಥವಾ ಇನ್ನೊಬ್ರು ಇರ್ಬೇಕು? ಇಲ್ಲ ಇಲ್ಲ, 100 ಹಂಜಿಗೆ ಒಬ್ಬನೇ ಮಾಡ್ತಾರೆ ನೋಡ್ರಿ. 100 ಹಂಜಿ ಇದ್ದರೆ ಒಬ್ಬನೇ ಮಾಡಬಹುದು ಅವರು, ಮತ್ತೆ ಬೇರೆ ಕೆಲಸ ಆಗೋಂಗಿಲ್ಲ, ಒಂದೇ ಕೆಲಸ ಮಾಡ್ಬೇಕು. ನಾನು ಇಲ್ಲಿ ಹೋಗ್ತೇನೆ ಅಲ್ಲಿ ಹಾಕ್ತೇನೆ, ನೌಕರಿ ಐತಿ ನಮ್ದು, ಅದು ಆಗೋಂಗಿಲ್ಲ. ಏನ್ ಕಾಳಜಿ ವಹಿಸ್ಬೇಕು ಅಲ್ಲಿ? ಯಾಕಂದ್ರೆ ಗುಂಪಿನಾಗಿರ್ತಾವ, ಒಂದೊಂದು ಟೈಮ್ ನಾಗ ಸಣ್ಣ ಇದ್ದಾಗ, ಇನ್ನು ಬೆಳವಣಿಗೆ ಹಂತದಲ್ಲಿ ಇದ್ದಾಗ, ಅಥವಾ ಗುಂಪಿನಲ್ಲಿ ಬಿಟ್ಟಾಗ ಜಗಳ ಆಡೋದು ಹಂಗೇನು ಮಾಡ್ತಾವ? ಹಾ, ಜಗಳ ಆಗ್ತಾ ಇದೆ, ಅದು ನೋಡ್ಬೇಕು, ಅದು ಇರ್ಬೇಕು, ಮನುಷ್ಯ ಅವ್ನ್ ಬೇಕೇ ಬೇಕು. ಯಾಕಂದ್ರೆ ಜಗಳ ಆಗ್ತಾ ಇದೆ ಅವ್ರದ, ಒಬ್ನಿಗೆ ಹೊಡೆದ್ರೆ ಎಲ್ಲರೂ ಒಬ್ನಿಗೆ ಹೊಡಿತಾರ, ಹಂಗಿರ್ತಾ ಇದೆ ಅವ್ರದ್ದು. ಒಂದು ಟಾರ್ಗೆಟ್ ಮಾಡಿ ಎಲ್ಲರೂ ಬಂದು ಅದಕ್ಕೆ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ, ಒಬ್ನಿಗೆ ಟಾರ್ಗೆಟ್ ಮಾಡ್ತಾರೆ ಎಲ್ಲಾರು. ನಮ್ ಕಡೆ ಆಗಿದ್ದೆ ಅದು. ಅವಾಗ ನೀವೇನ್ ಮಾಡ್ತೀರಿ? ಮತ್ ಬೇರೆ ಕಡೆ ಹಾಕ್ತೀವಿ, ಬೇರೆ ರೂಮಿಗೆ ಹಾಕ್ತೇನೆ ಅವ್ರಿಗೆ. ಇಲ್ಲಿ ಸಾವು ಅಂತದ ಏನ್ರ ಆಗ್ತಿರ್ತಾವ? ಸಾವುದು ಇಲ್ಲ, ಅನ್ಮಟ ಆಗಿಲ್ಲ. ಹಂಗೆ ಒಂದ್ ಸ್ವಲ್ಪ ಎಚ್ಚರಿಕೆ ವಹಿಸೋದ್ರಿಂದ ಅಂತವೆಲ್ಲ ತಡೆಗಟ್ಬಹುದು. ಅದು ತಡಬಹುದು. ಮತ್ತೆ ನೀವು ಇದ್ರ ಹೆಂಗ್ ಮಾಡ್ಬೇಕು, ಏನು ಅದಕ್ಕೆ ಏನ್ರ ಫೀಡ್ ಕೊಡ್ಬೇಕು ಏನು ಅಂತ ತಿಳ್ಕೊಬೇಕಾದ್ರೆ ಹೆಂಗ್ ಏನ್ ಮಾಡ್ತೀರಿ? ತಿಳ್ಕೊಬೇಕಂದ್ರೆ ಇಲಾಖೆಯವರು ಇರ್ತಾರೆ. ಇಲಾಖೆಯವರು ಡಾಕ್ಟರ್ ಅವ್ರಿಗೆ ಕೇಳ್ತೀನಿ ನಾವು, ಇಲ್ಲಾಂದ್ರೆ ನಾವು ಯಾವ ಫಾರ್ಮ್ಗೆ ಫೋನ್ ಮಾಡೋ ಕೇಳ್ತೇನೆ. ಯಾವ ಫಾರ್ಮ್ ಮಾಡ್ತೀರಿ? ನಾವು ಇಲ್ಲಿ ಹಳ್ಳಿಗೆ ತಗೊಂಡು ಹೋಗಿದ್ದೆಲ್ಲ ಅವ್ರಿಗೆ ಫೋನ್ ಮಾಡ್ತೇನೆ. ಅವ್ರು ಏನೇನು ಹೇಳ್ತಾರೆ ನಿಮ್ಗೆ, ಏನೇನು ಮಾಹಿತಿ ಕೊಡ್ತಾರೆ? ಮಾಹಿತಿ ಅಂದ್ರೆ ಇದು ಮಕ್ಕಳಾಗಿದ್ರೆ ಡೂ ಆರ್ಲಿಂಗ್, ಇದು ಔಷಧ ಕೊಡ್ಬೇಕು, ಮತ್ತೆ ಏನಾಗಿದ್ರೆ ನಮ್ಗೆ ಫೋನ್ ಮಾಡ್ರಿ, ನಾವು ಹೇಳ್ತೇನೆ ಅಂತ ಹೇಳ್ತಾರೆ. ಔಷಧ ಕೊಡ್ತೀರ? ಹಾ, ಔಷಧ ಕೊಡ್ತೇನೆ. 3 ದಿವಸ ಆದ್ಮೇಲೆ ಬಂದಿದ್ರು ಮಕ್ಕಳ ಹತ್ತಿದ್ಮೇಲೆ 3 ದಿವಸಕ್ಕೆ ಡೂ ಆರ್ಲಿಂಗ್ ಕೊಡ್ತೇನೆ. ಜಂತು ಔಷಧ ಕೊಡ್ತೀರಿ? ಬೇರೆ ಮತ್ತೇನು ಇರಲ್ಲ ಅಂತ? ಮತ್ತೆ ಮತ್ತೇನಿಲ್ಲ. ಆಮೇಲೆ ಗೊತ್ತಾಗಿದೆ ಪಶು ಡಾಕ್ಟರ್ಗೆ, ನಮ್ಮ ಡಾಕ್ಟರ್ ನಂಬರ್ ಐತಲ್ಲ, ಅವ್ರಿಗೆ ಫೋನ್ ಮಾಡ್ತೇವೆ ನಾವು, ಏನಾಗಿದ್ರೆ ಅವ್ರು ಬರ್ತಾರ. ನಿಮ್ಮ ಹೊಲ ಇದೆ, ನಿಮ್ಮ ಹೊಲ ಇದ್ದಕ್ಕಾಗಿ ಅಲ್ಲಿ ಬೆಳೀತಕ್ಕಂಥದ್ದು ಏನಾದ್ರೂ ಆಹಾರ ಆಗ್ಬೋದು ಅಥವಾ ಮೇವ್ ಆಗ್ಬಹುದು, ಕಬ್ಬು ಆಗ್ಬಹುದು, ಇಲ್ಲಿ ಏನ್ರ ಉಪಯೋಗ ಆಗುತ್ತ ಅವಕ್ಕ ಹಂದಿಗೆ? ಹಂದಿಗೆ ಏನಾದ್ರು ಅಂದ್ರೆ ಬಾಳೆಹಣ್ಣ ಗಿಡ ಅಂತ ತಿಂತಾರ ಅವ್ರು ಹಾಕಿದ್ದಾರೆ. ಲಾಕ್ಡೌನ್ ಒಳಗೆ ನಾವು ಹಾಕಿದೆ, ಮತ್ತೆ ನಾವು ಫುಡ್ ಮಾಡುವ ಹಾಕಿದೆ ಲಾಕ್ಡೌನ್ ಒಳಗೆ. ಅಂದ್ರೆ ಇದು ರಾಶಿ ಮೇಲೆ ರಾಶಿ ಪಾಲಿಸ್ ಇದು ಅದು ಎಲ್ಲ ಹಾಕಿದೆ ನಾವು. ಆ ಟೈಮಿಗೆ ಶೋಡ್ ಚಾಲೂ ಇಲ್ಲ ಆಗಿದೆ ಅಲ್ಲ, ಆ ಟೈಮಿಗೆ ಅಷ್ಟೇ ನಮ್ಗೆ ನಮ್ಗೆ ಪ್ರಾಬ್ಲಮ್ ಇದ್ದೆ ಸ್ವಲ್ಪ. ಇಲ್ಲಾಂದ್ರೆ ಈಗೇನಿಲ್ಲ, ಈಗ ರಿಸೋರ್ಟ್ ಚಾಲೂ ಐತಿ. ಸ್ವಲ್ಪ ಆಹಾರದ ಸಮಸ್ಯೆ ಆಗುತ್ತೆ ಆ ಟೈಮಲ್ಲಿ, ಏನ್ ಮಾಡಬಹುದು ಈಗ? ಅವಾಗ ತಾವ್ರು ಹೇಳಿದಂಗೆ ಸರ್, ಸುಮಾರು ಇಲ್ಲಿ ನಮ್ಮೊಂದು ಬಹಳಷ್ಟು ಚೆನ್ನಾಗಿ ಹಂದಿ ಸಾಕಣೆ ಮಾಡಿದ್ರೆ ಅವಾಗ ಬಹಳ ಸಮಸ್ಯೆ ಆಯ್ತು. ಅವಾಗ ನಾವು ಮತ್ತೆ ನಮ್ಮ ಇಲಾಖೆ ಅಂದ್ರೆ ಅವ್ರಿಗೊಂದು ಪಾಸ್ ಕೂಡ ಕೊಟ್ಟಿದೀವಿ, ಯಾಕಂದ್ರೆ ಇಲ್ಲಿ ಬಂದು ಫುಡ್ ಒಯ್ತಾರೆ ಸರ್ ಅವ್ರು. ಎಲ್ಲಿ ರೆಸಾರ್ಟ್ ಇದೆ ಅಥವಾ ಇಲ್ಲಿ ನಮ್ಮ ಹಳೆಯ ಪಟ್ಟಣ ಪಂಚಾಯತ್ ಇದಿರ್ತದೆ, ಅವ್ರೇನು ಈ ಗ್ರೀನ್ ಮತ್ತೆ ಸಪರೇಟ್ ಮಾಡಿರ್ತಾರೆ, ಇಲ್ಲಿಂದ ಬಂದು ಫುಡ್ ಒಯ್ತಿರ್ತಾರೆ ಅಥವಾ ಇಲ್ಲಿ ಹೋಟೆಲಲ್ಲಿ ಕೂಡ ತೊಗೊಂಡು ಹೋಗ್ತಿರ್ತಾರೆ. ಆ ಟೈಮ್ದಲ್ಲಿ ನಮ್ಮ ಇಲಾಖೆ ಅಂದ್ರೆ ಅವ್ರು ಪಾಸ್ ಕೊಟ್ಟು ನಮ್ಮ ಇವರಿಂದ ಅವ್ರು ಹಂದಿ ಸಾಕಾಣಿದ್ದಾರೆ ಫುಡ್ ಒಯ್ತಾರಂತ ಪಾಸ್, ಅದನ್ನು ಕೂಡ ಹೆಲ್ಪ್ ಮಾಡಿದ್ವಿ. ಅದ್ರ ಜೊತೆಗೆ ಅವರು ಹೇಳಿದಂಗೆ ಎಲ್ಲಿ ಹೋಟೆಲ್ ಬಂದಿತ್ತು ಎಲ್ಲ ಬಂದಿದ್ದಾಗ ಈ ರೈಸ್ ಪಾಲಿಸ್ ತೌಡುಗಿಡಲ್ಲ ಅಂತವನ್ನ ಅಥವಾ ಅಲ್ಲಿ ಈ ಯಾವ್ದರ ತಪ್ಪಲ ಪಲ್ಯನ ಅಂತವನ್ನ ನೀರಲ್ಲಿ ಇದನ್ನ ಮಾಡಿಬಿಟ್ಟು ಅಂತದನ್ನು ತಿನ್ಸಿದ್ದಾರೆ. ಬಾಳಿ ನೀರಲ್ಲ ಅದನ್ನು ತಿನ್ಸಿದ್ದಾರೆ. ಒಂದು ಸ್ವಲ್ಪ ಕಷ್ಟ ಆಗಿದೆ ಅವಾಗ ಇಲ್ಲ ಅಂತ. ಅದೇ ರೆಸಾರ್ಟ್ ವರ್ಷದ ಎಲ್ಲ ಕಾಲದಲ್ಲಿ ಅಷ್ಟೊಂದು ಬಿಜಿ ಆಗಿರಲ್ಲ ಆಲ್ ಟೈಮ್ ಅಲ್ಲಿ. ಈ ಉಳಿದ ಟೈಮ್ದಲ್ಲಿ ಅವ್ರು ಒಂದೊಂದೆರಡು ಹೋಟೆಲ್ ಇದನ್ನ ಮಾಡಿರ್ತಾರೆ ಸರ್, ಹೋಟೆಲ್ ಫುಡ್ ಕೂಡ ಹಾಕ್ತಾರೆ. ದಾಂಡೇಲಿ ಸಮೀಪ ಇದೆ, ಈಗ ಬೇರೆ ಈ ಕಡೆ ಎಲ್ಲ ಹಳ್ಳಿಯಾಗೆಲ್ಲ ಒಂದು 10-15 ಜನ ಮಾಡಿದ್ದಾರೆ. ಅವ್ರು ಕೂಡ ಇಲ್ಲಿ ಒಂದೆರಡು ಹೋಟೆಲ್ ತೊಗೊಂಡು ಹೋಗ್ತಾರೆ, ಹೋಟೆಲ್ ವೇಸ್ಟ್ ತೊಗೊಂಡು ಹೋಗ. ಈ ಕೃಷ್ಣ ಹೇಳ್ತಾ ಇದ್ರು ಇದು ನನಗೆ ಲಾಭ ಆಗುತ್ತೆ, ನನಗೇನು ಲುಕ್ಸೇನ್ ಆಗಲ್ಲ, ಖುಷಿ ಇದೆ ಅಂತೇಳಿ. ಹೇಗೆ ಲಾಭ ಅಂತ ಸ್ವಲ್ಪ ಹೇಳ್ತೀವಿ. ಇದು ನಾವು ಅದ ರೈತರು ಹೇಳೋ ಸರ, ಒಂದು ಉಪಕಸಬ ಮಾಡೋದು, ಹೈನುಗಾರಿಕೆ ಇರ್ಬೋದು, ಈ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಆಮೇಲೆ ಇದು ಹಂದಿ ಸಾಕಾಣಿಕೆ ಇತ್ತಿತ್ತಾಗಿ ನಾವು ಪ್ರಚಲಿತ ಮಾಡ್ತಾ ಇದೀವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಾತಾವರಣ ಒಂದು, ಪ್ಲಸ್ ಅದಕ್ಕೆ ಸಿಗಬೇಕಂತ ಆಹಾರವು ಮುಖ್ಯವಾಗಿ ಆಹಾರ, ಎರಡನೇದು ಮಾರ್ಕೆಟಿಂಗ್ ಸರ್. ಮುಖ್ಯವಾಗಿ ನಾವು ಬೆಳೆದಂತ ಒಂದು ಬೆಲೆ ಮಾರಾಟ ಆಗಬೇಕು. ನಮಗೆ ಸಮೀಪಿದ್ದಂಥದ್ದು ಇಲ್ಲಿ ಗೋವಾ ಬಾರ್ಡರ್, ಸೊ ಹಾಗಾಗಿ ಆ ಒಂದು ಜನಾಂಗದಲ್ಲಿ ಇಲ್ಲಿ ಅದನ್ನ ಉಪಯೋಗ ಮಾಡ್ತಾರೆ ತಿನ್ಲಿಕ್ಕೆ, ಹಿಂಗಾಗಿ ಬಹಳಷ್ಟು ಜನ ಹೋಯ್ತದೆ. ಸೊ ಹಾಗಾಗಿ ಇಲ್ಲಿ ಬೆಳೆದಂಥದ್ದು ಇಮಿಡಿಯೇಟ್ಲಿ ಮಾರಾಟ ಆಗ್ತದೆ. ಸೊ ಹಾಗಾಗಿ ರೈತರು ಇತ್ತಿತ್ತಲಾಗಿ ಸ್ವಲ್ಪ ಸಿದ್ಧಿ ಜನಾಗಿರ್ಬೋದು, ನಮ್ಮ ಮಾರಾಟ ಇರ್ಬೋದು, ಈ ಹಂದಿ ಸಾಕಾಣಿಕೆ ಕೂಡ ಅಲ್ಲಿ ಅದರಲ್ಲಿ ಆದಾಯ ಇದೆ ಅನ್ನೋಂಥದ್ದು ಈಗ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಅವರು ರೂಢಿ ಮಾಡಿಸ್ಕೊಳ್ತಾರೆ ಸರ್. ಹಾಗಾಗಿ ಮಾರುಕಟ್ಟೆಗೆ ವರ್ಷದ ಎಲ್ಲ ಕಾಲದಲ್ಲಿ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ. ಕೆಲವೊಂದು ಕಡೆ ಹೆಚ್ಚು ಹಂದಿ ಸಾಕಾಣಿಕೆ ಮಾಡಿ ರಫ್ತು ಮಾಡುದು ಹಂಗೆಲ್ಲ ಮಾಡ್ತಾ ಇರ್ತಾರೆ. ಈ ನಿಟ್ಟಿನೊಳಗೆ ಒಟ್ಟಾರೆ ಏನ್ ಹೇಳ್ತೀರಿ ಕೃಷ್ಣ, ನೀವು ಹಂದಿ ಸಾಕಾಣಿಕೆ ಮಾಡಿ ಒಟ್ಟು ಬೇರೆ ರೈತರು ಇಂಥದೊಂದು ಮಾಡಿದ್ರೆ ಒಳ್ಳೇದಾಗತ್ತಾ ಅಥವಾ ಇಂಥ ಸೌಲಭ್ಯ ಇದ್ದವ್ರೆ ಮಾಡ್ಬೇಕು ಹಂಗೇನ್ರಿ ಇರ್ತ ಅಂತ ಏನಿಲ್ಲ, ಯಾರು ಮಾಡಿದ್ರೆ ಆಗ್ತೈತೆ ಅದು, ನಾವು ಮಾಡ್ಬೇಕು ನೀವು ಮಾಡ್ಬೇಕಂತ ಏನಿಲ್ಲ, ಎಲ್ಲಾರು ಮಾಡಿದ್ರೆ ಆಗ್ತೈತೆ ಅದು. ಅದು ನೆಲ ಹಾಸು ಎಲ್ಲ ನಾನು ಸಿಮೆಂಟ್ ಮಾಡಿಬಿಟ್ರಿ, ಸಿಮೆಂಟ್ ಮಾಡ್ಬೇಕು, ಇಲ್ಲಾಂದ್ರೆ ಇದು ಪರಿಸಿ ಆಗ್ಬೇಕು. ನಾವು ಸಿಮೆಂಟ್ ಮಾಡಿದೆ, ಕಾಲೂನು ಜಾರಬಾರ್ದಲ್ಲ. ಅದು ಬರಬಾರಿ ಸ್ವಲ್ಪ ಹುರುಬರಕ ಇರ್ಬೇಕು, ಸಾಫ್ ಆಗಬಾರ್ದು, ಸಾಫ್ ಆಗ್ಬೇಕು. ನೀರು ಮತ್ತೆ ಸ್ನಾನ ಮಾಡಿಸೋದು, ಮೈ ತೊಳಿದು ಮಾಡಬೇಕು. ಹಾ, ಅದು ಮಾಡಬೇಕು. ಅವ್ರು ಮಾಡಿದ್ರೆ ಅದನ್ನು ಬಿಮಾರ್ ಆಗ್ತಾ ಇದೆ, ಅದು ಅದೇ ಮಾಡ್ಲೇಬೇಕು. ಅದು ದಿವಸಕ್ಕೆ ಒಂದ್ ಟೈಮ್ ಅಂದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ಬಿಮಾರ್ ಆಗ್ತಾ ಇದೆ. ಅದು ಒಂದ್ ದಿವಸ 4 ದಿವಸ ಇದ್ದರೆ ಬಿಮಾರ್ ಆಗ್ತೈತಿ ಮಾಡಲ್ಲ ಅಂದ್ರೆ. ಅಂದ್ರೆ ಅದಕ್ಕೊಂದು ಹೊಂಡ ತೋಡಿ ಅಲ್ಲಿ ನೀರು ಈಜಾಡ್ಲಿಕ್ಕೆ ಬಿಡುದು ಹಂಗೇನು ಮಾಡ್ಬೇಕ? ಇಲ್ಲ ಇಲ್ಲ, ಅಂತದೇನಿಲ್ಲ, ಹೊಂಡ ಮಿಂಡ ಏನಿಲ್ಲ, ಹಂಗೆ ಆಗ್ಬಿಟ್ಟು ನೀರು ಹೊಡಿದ್ರೆ ಆಗ್ತೈತಿ. ಮೈ ಮೇಲೆ ನೀರು ಸಿಂಪಡಣೆ ಎಲ್ಲ ರೆಡಿ ಆಗ್ತೈತೆ, ಅದು ತೊಳಿಬೇಕು. ಕೈಲಿಂದ ತೊಳೆದ್ರೆ ಮಿಷಿನ್ ಸಿಗ್ತೈತಿ, ಮಿಷಿನ್ ತಗೋಬೇಕ. ಮಿಷಿನ್ ಅಂದ್ರೆ ಬರ್ರ ಅಂತ ನೀರು ನೀರು ಗಾಡಿ ಮಿಷಿನ್ ವಾಷಿಂಗ್ ಮಾಡ್ತಾರಲ್ಲ, ಅದು ಮಿಷಿನ್ ತಗೊಂಡ್ರೆ ಆಗ್ತೈತಿ. ಬಹಳ ಜೋರ್ ಆಗಲ್ಲ ಅದು, ಅದು ಸ್ವಲ್ಪ ಹೊಡಿಬೇಕು. ಅದ ಎಲ್ಲ ಕಡೆ ಅದು ಐತಿ ಮಿಷಿನ್ ಬಹಳ. ಅದಕ್ಕೆ ಖುಷಿ ಪಡ್ತಾವ ಸ್ನಾನ ಮಾಡಿಸೋದು? ಹೌದು, ಬಹಳ ಖುಷಿ ಪಡ್ತಾವ. ಸ್ನಾನ ಮಾಡ್ಲೇಬೇಕು, ಇಲ್ಲಾಂದ್ರೆ ಬಹಳ ಗಲೀಜು ಆಗ್ತೈತಿ, ವಾಸನೆನು ಬರ್ತೈತಿ. ಆಹಾರ ಹಾಕೋದು ಹೆಚ್ಚು ಕಡಿಮೆ ಆದ್ರೂ ಚೀರಾಡೋದು ಕೂಗ್ಯಾಡೋದು ಮಾಡ್ತಾವ? ಅದು ಮಾಡ್ತಾರ ಬಹಳ. ಅದು ದಿವಸ ಚಾಲೂ ಮಾಡ್ತಾರ ಹಂಗ ಎಲ್ಲರೂ. ಹಾ, ಎಲ್ಲಾರು ಹಾಲು ಹಾಕಿ ಊಟ ಹಾಕಿ ಹೋಗಿದ್ರೆ ತಿಳಾಕ ಚಾಡು ಮಾಡ್ತಾರ. ನಿಮ್ ಬಗ್ಗೆ ಪ್ರೀತಿ ಇದೆ ಅವಕ? ಹಾ, ಪ್ರೀತಿ ಬಹಳ ಪ್ರೀತಿ ಮಾಡ್ದ. ಹೌದು, ಫುಡ್ ಹೋದ ತಕ್ಷಣ ಓನರ್ ಐಡೆಂಟಿಫೈ ಮಾಡ್ಬಿಡ್ತಾವ, ಹಂಗೆ ಇದನ್ ಮಾಡ್ತಾ ಇರ್ತಾವ. ನೀವು ಅಲ್ಲಿ ಫಾರ್ಮ್ ಅಲ್ಲಿ ಹೋದ್ರೆ ಗೊತ್ತಾಗ್ತದೆ. ಈ ನಾವು ಕೊಟ್ಟಂತ ಬೀಡು ಯಾವ್ರಿ ಸರ್, ಅದು ಯಾವ್ರಿ ಸರ್ ಕೊಟ್ಟಿದೀವಿ. ಈ ಒಂದು 10-12 ಜನ ನಮಗೆ ಡೂರ್ ಹಾಕ್ಬೇಕಂತ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅದು ಲೀನ್ ಮೀಟ್ ಅಂತ ಹೇಳ್ತೀವಿ, ಅಂದ್ರೆ ಅಲ್ಲಿ ಸ್ವಲ್ಪ ಫ್ಯಾಟ್ ಕಮ್ಮಿ ಇರ್ತದೆ. ಆ ಒಂದು ಡೂರಾಕ್ ಬ್ರೀಡಿಗೆ ಸ್ವಲ್ಪ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಬೇಡಿಕೆ ಅಂತ ಇದಾರೆ. ಹಾಗೆ ನಾವು ಮಂಗಳೂರಲ್ಲಿ ಕೂಡ ನಮ್ಮ ಸರ್ಕಾರದ ಒಂದು ಹಂದಿ ಸಾಕಾಣಿಕೆ ಕೇಂದ್ರ ಮತ್ತು ತರಬೇತಿ ಕೇಂದ್ರನೂ ಇದೆ ಕೂಡಿಗೆಯಲ್ಲಿ, ಅಲ್ಲೆಲ್ಲ ಮಾತಾಡಿದೀವಿ. ಸೊ ಒಂದು ಮುಂದಿನ ದಿನಗಳಲ್ಲಿ ಆ ಡೂರಾಕ್ ಬ್ರೀಡನ್ನು ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇದನ್ನು ಮಾಡ್ತಾ ಇದ್ವಿ. ಒಂದೆರಡು ಹೆಣ್ಣು ಮರಿ ಗಂಡು ಮರಿ ತಂದು ಇವ್ರ ಜೊತೆ ಕ್ರಾಸ್ ಮಾಡೋದಿಲ್ಲ, ಡೂರಾಕ್ ಬ್ರೀಡನ್ನ ನೆಕ್ಸ್ಟ್ ಈ ಒಂದು ಯೋಜನೆ ಬಂತಂದ್ರೆ ಅಲ್ಲಿ ಕೊಡಿಸುವಂತ ವ್ಯವಸ್ಥೆ ಮಾಡ್ತಾರೆ. ವರ್ಷದಲ್ಲಿ ಎಷ್ಟು ಸೂಲ ಮರಿ ಹಾಕೋದು ಇವು ಅಂತ? ಅದೇ ಇದು ಒಂದ್ ಇದಕ್ಕೆ ಸರ 114 ದಿವಸ ಒಂದ್ ಇದಕ್ಕೆ, ಸೊ ಆಲ್ಮೋಸ್ಟ್ ಅಲ್ಲ 3.5 ತಿಂಗಳಾಗ್ತದೆ. ಒಂದ್ ವರ್ಷದಲ್ಲಿ 2-3 ಆರಾಮ ಆಗ್ತದೆ. ಅಂದ್ರೆ ಒಂದು ಪೇರು ಹಂದಿ ಮರಿ ಹೆಚ್ಚು ಕಡಿಮೆ 25 ಮರಿಗಳನ್ನ ಅಷ್ಟು ಉತ್ಪಾದನೆ ಒಂದ್ ಟೈಮಿಗೆ ಮಿನಿಮಮ್ 9-10 ಮರಿ ಆಗ್ತದೆ ಸರ್. ನೀವು ಚಲೋ ಮೇಂಟೈನ್ ಮಾಡಿ ಇದಾತಂದ್ರೆ, ಏನೋ ಅವ್ರು ಹೇಳಿದೆ ಒಂದ್ಸಲ ಉಡ್ ಇದಾತಂದ್ರೆ ಒಂದ್ಸಲ 6 ಬರ್ತದೆ, 4 ಆಗ್ತದೆ. ಆಮೇಲೆ ಮರಿ ಹಾಕಿದಾಗೂ ಸರಿಯಾಗಿ ಅವಾಗ ಎಲ್ಲ ಮರಿಗೂ ಅಟ್ಲೀಸ್ಟ್ ಒಂದ್ 2-3 ದಿನ ಅವಕ್ಕೊಂದು ಸ್ವಲ್ಪ ಸ್ವಲ್ಪ ತಾಯಿ ಹಾಲಿಕ್ಕೆ ಕುಡಿಸ್ಲಿಕ್ಕೆ ನಾವು ಹೆಲ್ಪ್ ಮಾಡ್ಬೇಕಾಗ, ಇಲ್ಲಾಂದ್ರೆ ಅದರಲ್ಲಿ 1-2 ಸರಿ ಕುಡ್ಲಿಕ್ಕೆ ಸತ್ ಬಿಡ್ತದೆ, ಅಥವಾ ಆ ಮರಿಗಳು ತಾಯಿ ಹೊಟ್ಟೆ ಕೆಳಗೆ ಬಿದ್ದು ಬಿಡ್ತಾವೆ, ಅವಾಗ ಸತ್ ಬಿಡ್ತಾವ. ಸ್ವಲ್ಪ ಮರಿ ಹಾಕಿ ಒಂದು 3-4 ದಿವಸದಲ್ಲಿ ಕೇರ್ ಮಾಡ್ಬೇಕು, ಯಾಕಂದ್ರೆ ಸಣ್ಣ ಮರಿ ಇರ್ತದೆ ಕೆಳಗೆ ಬಿದ್ದು ಕಾಲಾಗ ಸತ್ತು ಬಿಡ್ತಾವ. ಸ್ವಲ್ಪ 2-3 ದಿವಸ ಮರಿ ಹಾಕಿದಾಗ ಕೇರ್ ಮಾಡ್ಲೇಬೇಕು. ಕೃಷ್ಣ, ನೀವು ಏನ್ ಮಾಡ್ತೀರಿ ಮರಿ ಹಾಕಿದಾಗ ಅಲ್ಲಿ ವಿಶೇಷ ಕಾಳಜಿ ಹೆಂಗ್ ಮಾಡ್ತೀರಿ? ಇಲ್ಲ ಇಲ್ಲ, ನಾ ಮರಿ ಹಾಕಿದೆ, ಮರಿ ಹಾಕ್ತಿದ್ ಬರ್ತೈತೆ ಅಂದ್ರೆ ನಮ್ಗೆ ಗೊತ್ತಾಗ್ತಿದೆ ಅಲ್ಲ, ನಾವ್ ಅಲ್ಲಿ ಇರ್ತೇನೆ ಎಷ್ಟು ಟೈಮ್ ಆಗಿದ್ರೆ ಇರ್ತೀನಿ ನಾವು. ಯಾಕಂದ್ರೆ ಅದು ಮರಿ ಹಾಕಿದ್ರೆ ಅದು ಮರಿಗೆ ಸ್ವಲ್ಪ ಕಿಲ್ಲಿಂಗ್ ಮಾಡ್ಬೇಕಾದ್ರೆ ಅದು ಲಾಲ್ ಬಿಡ್ ಬರ್ತೈದಲ್ಲ, ಅದು ಸ್ವಲ್ಪ ಇದು ಕಪಡ ತೆಗೆದು ಕಪಡ ತಗೊಂಡು ಕಿಲ್ಲಿಂಗ್ ಮಾಡ್ಬೇಕು. ಕಿಲ್ಲಿಂಗ್ ಮಾಡಿದ್ರೆ ಅದು ಚಲೋ ಆಗ್ತೈತಿ, ಇಲ್ಲಾಂದ್ರೆ ಸಾಯೋದ ಚಾನ್ಸ್ ಇರ್ತದೆ ಅದು. ಯಾಕಂದ್ರೆ ಅದು ಇದು ಇರ್ತೈತಲ್ಲ ಅಲ್ಬಿಡ್ ಅಂತ, ಅದು ಹಾ ಅದು ಇರಿ ಇತ್ತ ಮುಗಿ ಬುಗಿಗೆ ಎಲ್ಲ ಜಾಮ್ ಆಗ್ತೈತಿ, ಅದಕ್ಕೆ ನೋಡ್ತಾ ಇರ್ಬೇಕು. ಅಂದ್ರೆ ಒಂದ್ ಸಲ ಸರಿಯಾಗಿ ಫಸ್ಟ್ ಗೆ ಒರೆಸಿ ಕೈ ಬಿಟ್ರೆ ಸಾಕು, ಅಥವಾ 2-3 ದಿನ ರಾತ್ರಿ ನಾವು ನಮ್ಮ ರೂಮ್ ಒಳಗೆ ಬೇರೆ ರೂಮ್ ಇರೈತಿ ಅಲ್ಲ ಅದ್ರಲ್ಲಿ ತಗೊಂಡ್ ಹೋಗ್ತೇನೆ ರಾತ್ರಿ ಅಷ್ಟೇ, ದಿವ್ಸಾಗ ಅವ್ರ ಕಡೆ ಬಿಡ್ಬಿಡ್ತೇನೆ. ಅಂದ್ರೆ ತಾಯಿ ಹತ್ರ ರಾತ್ರಿ ಬಿಡಲ್ಲ? ಬಿಡಲ್ಲ, ಯಾಕಂದ್ರೆ ಅದು ಎಲ್ಲಿ ಕನ್ಸಂಗಿಲ್ಲಲ್ಲ, ಇಲ್ಲಾಂದ್ರೆ ಎಲ್ಲಿ ಬಿಡಿ ಕಾಲ್ ಬಿಡಿ ಸಿಕ್ಕಿದ್ರೆ ಬೇಜಾರಲ್ಲ, ಅದಕ್ಕೆ ನಾವು ರಾತ್ರಿ ನಮ್ಮ ರೂಮ್ ಒಳಗೆ ತಗೊಂಡು. ಎಷ್ಟು ದೊಡ್ಡ ಇರ್ತವ ಮರಿಯು ಸಣ್ಣ ಹುಟ್ಟಿದಾಗ? ಒಂದ್ 1/2 kg 1/4 kg ಇರ್ತದೆ, 1 kg ಇರ್ಬೋದು. ಓ, ಅಲ್ಲಿ ತನ ಇರುತ್ತ. ಹಾ, ಮರಿ ನೋಡಿದಾಗ ನಿಮಗೂ ಪ್ರೀತಿ ಹೋಗುತ್ತೆ? ಹೌದ, ಬಹಳ ಬೀಳ್ತಾ ಆಗ್ತೈತಿ. ಅಂದ್ರೆ ಮತ್ತೆ ಹಾಕಿದಾನೆ ಇಲ್ಲ ಅಂದ್ರೆ ಮತ್ತೆ ಹಾಕ್ಬಹುದು ಅಂತ ಇರ್ತೈತಿ. ಒಳ್ಳೇದು. ಇಷ್ಟ ತನಕ ಹಂದಿ ಸಾಕಾಣಿಕೆ ಕುರಿತು ತಜ್ಞರ ಅಂತ ಡಾಕ್ಟರ್ ಖಾಲಿದ್ ಅಲಿ ನದಾಫ್ ಸರ್ ಮತ್ತೆ ಕೃಷ್ಣ ಮೆಂಡಿಲ್ಕರ್ ಅವರು ತಮ್ಮ ಅನುಭವವನ್ನು ಹಂಚಿಕೊಂಡ್ರು. ಇಬ್ಬರಿಗೂ ಧನ್ಯವಾದ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಹಂದಿ ಸಾಕಾಣಿಕೆಯ ಕುರಿತು ಹಳಿಯಾಳದ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾದ ಡಾ ಖಾಲಿದ್ ಅಲಿ ನದಾಫ್ ಹಾಗೂ ರೈತರಾದ ಕೃಷ್ಣ ವಿಠೋಭಾ ಮೆಂಡಲೀಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लगना होगी. शुद्धता चलती माटी ही तक और लो पहली वाली बात कहा, पर हम तो सब नहीं डाले हैं. सब नहीं, आज भी लाखों छात्रों के साथ परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहा है, ग्रुप में पास वेद नहीं किया है. ठीक है भाई, मैं भी आज से खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಚಾಲಿಗೆ ಹೋಗ ಬೇಡ ಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ಅತ್ತೆ ನಾ ಬಂದೆ ಬಲಿ ಚಣ್ಣೋಳೆ ಮನಿ ಹೋಗ ಬೇಡ ಲತ್ತೆ ದೊಡ್ಡ ದೊಡ್ಡ ಕೊಡನ ತರಬೇಡ ಲತ್ತೆ ನಾ ಬಂದೆ ನಾ ಚಣ್ಣೋಳೆ ನತ್ತೆ ನಾ ಬಂದೆ ನಾ ಚಣ್ಣೋಳೆ ನಾ ಬಂದೆ ನಾ ಚಣ್ಣೋಳೆ ನನ್ನತ್ತೆ ನಾ ಬಂದೆ ಬರು ಚಣ್ಣೋಳೆ ಒಬ್ಬನ ಕಟ್ಟಿದೆ ಒಬ್ಬನ ಬಿಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಬ್ಬನ ಬಿಟ್ಟಂದೆ ಒಬ್ಬನ ಕಟ್ಟಿದೆ ಒಬ್ಬನ ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲುಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಯಾವನ ಕಟ್ಟಿದೆ ಯಾವನ ಬಿಟ್ಟಿದೆ ಯಾವನ ತಕ್ಕಂಡು ಒಳಗಿಟ್ಟೆ ಬಂದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಬ್ಬನ ಕಟ್ಟಿದೆ ಒಬ್ಬನ ತಕ್ಕಂಡು ಒಳಗಿಟ್ಟೆ ಬಂದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಆಕಳು ಬಿಟ್ಟಿದೆ ಕರುವನು ಕಟ್ಟಿದೆ ಹಾಲನ್ನು ತಕ್ಕೊಂಡು ಒಳಗಿಟ್ಟೆ ಬಂದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಹಾಲನ್ನು ಕಟ್ಟಿದೆ ಬಾಲನು ತಗೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಚಾಲಿ ಮಾತಾಡ ಮಾತಾಡ ಮಲ್ಲುಗೆ ಮಾತಾಡ ಮಾತಾಡ ಮಲ್ಲುಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಯಾವನಿಗೆ ಕಾಲು ಕೊಟ್ಟೆ ಯಾವನಿಗೆ ಕೈ ಕೊಟ್ಟೆ ಯಾವನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾವನಿಗೆ ಕೈ ಕೊಟ್ಟೆ ಯಾವನಿಗೆ ಕಾಲು ಕೊಟ್ಟೆ ಯಾವನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲುಗೆ ಮಾತಾಡ ಮಾತಾಡ ಮಲ್ಲುಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಬಳಗರಿಗೆ ಕೈ ಕೊಟ್ಟೆ ಕಂಚುಗಾರಿಗೆ ಕಾಲು ಕೊಟ್ಟೆ ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಕಂಚುಗಾರಿಗೆ ಕಾಲು ಕೊಟ್ಟೆ ಬಳಗರಿಗೆ ಕೈ ಕೊಟ್ಟೆ ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಲ್ಲುಗೆ ಮಾತಾಡ ಮಾತಾಡ ಮಲ್ಲುಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಒಂದನ್ನು ಹಾಸಿದೆ ಒಂದನ್ನು ಹೊರದಿದೆ ಒಂದನ್ನು ತಕ್ಕಂಡೆ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಂದಾಚಿಗೆ ಹಾಕಿದೆ ಒಂದಾನು ಹೊರದಿದೆ ಒಂದಾನು ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಯಾರನ್ನು ಹಾಸಿದೆ ಯಾರನ್ನು ಹೊರದಿದೆ ಯಾರನ್ನು ತಗೊಂಡೆ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾವನ ಕಟ್ಟಿ ಯಾವನ ಬರ್ಕೊಂಡೆ ಯಾವನ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲುಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಹಾಸಿಯನ್ನು ಹಾಸಿದೆ ಜಮಖಾನ ಹೊರದಿದೆ ತಲೆಗೆ ತಲೆ ದುಪ್ಪಡಿ ಹಾಕೊಂಡೆ ಮನಗಿದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಹಸಿವನು ಹಾಕೊಂಡೆ ಮನಗೆ ಮಾತಾಡ ಮಾತಾಡ ಮಲ್ಲುಗೆ ಮಾತಾಡ ಮಾತಾಡ ಮಲ್ಲುಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲುಗೆ ಎಲ್ಲರಿಗೂ ಇಷ್ಟ ಧನರೇಖಾ ಪ್ರತಿಮಾನದ ಕ ಕುಚ್ಚಾಳಿ ಮಣಿ ಹಾಗೂ ಸಂಗಡಿಗರಿಂದ.